ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಏಲಕ್ಕಿ ಬೆಳೆಯ ಸಾಗುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ಕಗ್ಗೊಡ್ಲು ಗ್ರಾಮದ ಮಂದಿರ ಎನ್ ತೇಜಸ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವಗಳನ್ನು ಇಟ್ಟುಕೊಂಡಿರುವ ರೈತರನ್ನು ನಾವು ಸಂಪರ್ಕ ಮಾಡ್ತಾ ಇದ್ರೆ ಒಂದಲ್ಲ ನಾಲ್ಕಾರು ಸಾರಿ ಅವ್ರನ್ನ ಮಾತನಾಡಿಸ್ಬೇಕು ಅಂತ ಅನಿಸುತ್ತೆ. 10-20 ವರ್ಷಗಳ ಕಾಲ ಕೆಲಸ ಮಾಡಿದ ಕೃಷಿಕರ ಅನುಭವಗಳು ಕೇವಲ 1 ಗಂಟೆ 1 ಗಂಟೆಗೆ ಮುಗಿಯೋದಿಲ್ಲ. ಅದರಲ್ಲೂ 4-6 ಬೆಳೆಗಳನ್ನು ಬೆಳೆದು ವಿಶೇಷವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ಕೃಷಿಕರ ವಿಚಾರಗಳು ತುಂಬ ವಿಶೇಷವಾಗಿರ್ತವೆ, ಹಾಗೆ ಅರ್ಥಪೂರ್ಣವಾಗಿರ್ತವೆ. ಇವತ್ತು ಮಡಿಕೇರಿ ತಾಲೂಕು ಕಗ್ಗೊಡ್ಲು ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾಗಿರುವ ಮಂದಿರ ತೇಜಸ್ ನಾಣಯ್ಯ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ತೇಜಸ್ ಅವರು ಅಪ್ಪ ಅಮ್ಮನ ಜೊತೆಗಿದ್ದಾರೆ, ಪತ್ನಿ ಪುತ್ರಿಯರು ಪುತ್ರ ಮನೆಯಲ್ಲಿದ್ದಾರೆ. ತೇಜಸ್ ಅವರು ಕಾನೂನು ಪದವಿ ಮಾಡಿಕೊಂಡು ವಕೀಲಿಕೆ ಮುಂದುವರೆಸ್ತಲ್ಲನೆ ಕೃಷಿಯಲ್ಲಿ ನಿರತರಾಗಿದ್ದಾರೆ, ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಕಾಫಿ, ಕಾಳುಮೆಣಸು, ಅಡಿಕೆ, ಭತ್ತ, ತೆಂಗು ಹೀಗೆ ಏಲಕ್ಕಿಯನ್ನು ಸೇರಿಕೊಂಡು 4-6 ಬೆಳೆಗಳನ್ನು ಸಾಗುವಳಿ ಮಾಡ್ತಿದ್ದಾರೆ. ಮೀನು ಕೃಷಿಯಲ್ಲೂ ಚೆನ್ನಾಗಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ, ಎಮ್ಮೆಗಳನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ನಾವು ವಿಶೇಷವಾಗಿ ಏಲಕ್ಕಿ ಕೃಷಿಯಲ್ಲಿನ ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಏಲಕ್ಕಿ ಒಣಗಿಸುವ ಸಾಂಪ್ರದಾಯಿಕ ಸೌದೆಗೂಡಿನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆಧುನಿಕ ವ್ಯವಸ್ಥೆಯಲ್ಲೂ ಕೆಲವೊಂದು ಸಾಂಪ್ರದಾಯಿಕ ಕ್ರಮಗಳು ಉಪಯುಕ್ತ ಮತ್ತು ಪ್ರಯೋಜನಕಾರಿ ಅಂತ ಅಂದ್ಕೊಂಡು ನೀವೆಲ್ಲ ಕೇಳ್ತಾ ಇರ್ತೀರಿ. ಏಲಕ್ಕಿ ಕೊಡಗಿನಲ್ಲಿ ಕಡಿಮೆ ಆಯ್ತು ಅನ್ನುವ ಹಿನ್ನೆಲೆಯಲ್ಲಿ ತೇಜಸ್ ಅವರು ಬಹಳ ವರ್ಷಗಳಿಂದ ಅವರ ತಾತನ ಕಾಲದಿಂದ ಏಲಕ್ಕಿಯನ್ನು ಬೆಳ್ಕೊಂತ ಬಂದಿದ್ದಾರೆ, ಬಿಟ್ಟಿಲ್ಲ. ಈಗ ಆಲಿಸ್ಕೊಳ್ಳಿ ಮಂದಿರ ತೇಜಸ್ ನಾಣಯ್ಯ ಅವರ ಏಲಕ್ಕಿ ಕೃಷಿಯಲ್ಲಿನ ಅನುಭವಗಳು. ತೇಜಸ್ ಅವರೇ, ಏಲಕ್ಕಿಯನ್ನ ನೀವು ಕಂಡಂತೆ ಹೇಗೆ ಹೇಗೆ ಸಾಗುವಳಿ ಮಾಡ್ಕೊಂತ ಬಂದಿದ್ದೀರಿ, ಯಾವ ತಳಿಗಳಿದಾವೆ, ಎಷ್ಟು ಎಕರೆಯಲ್ಲಿ ಹಾಕಿದಿರಿ ಹೇಳಿ. ಎಲ್ಲ ಆಕಾಶವಾಣಿ ಕೇಳುಗ ಮಿತ್ರರಿಗೆ ನಮಸ್ಕಾರ. ನಮ್ಮಲ್ಲಿ ಸುಮಾರು 30 ವರ್ಷದಿಂದ ನಾವು ಏಲಕ್ಕಿಯನ್ನ ಸುದೀರ್ಘವಾಗಿ ಬೆಳೀತಾ ಇದ್ದೇವೆ. ಏಲಕ್ಕಿಯಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಮಂಜೀರಬಾದ್, ಮಲ್ಬಾರ್ ಜಾತಿಗೆ ಸಂಬಂಧಪಟ್ಟಂತ ಮಲ್ಟಿಕ್ಲೋನ್ ಹೀಗೆ 2-3 ವೆರೈಟಿಯ ಏಲಕ್ಕಿ ಗಿಡಗಳಿದ್ದಾವೆ. ಕ್ಲೋನ್ 37 ಅಂತ ಇದೆ. ಆಮೇಲೆ ಇತ್ತೀಚೆಗೆ ಬಂದಂತಹ ಕೇರಳದ ಮೂಲವಾದಂತಹ ನೆಲ್ಯಾಣಿ ಗೋಲ್ಡ್ ಕೂಡ ಇದೆ. ಹೀಗೆ ಒಂದು 4-5 ವೆರೈಟಿಯ ಏಲಕ್ಕಿ ಗಿಡಗಳು ನಮ್ಮಲ್ಲಿ ಇದಾವೆ. ನಾವೀಗ ನೆಲ್ಯಾಣಿಯನ್ನ ಇತ್ತೀಚೆಗೆ ಹಾಕಿದ್ದೇವೆ, ಆದರೆ ಬಾಕಿ 3-4 ವೆರೈಟಿ ಹಿಂದಿನ ಕಾಲದಿಂದಲೂ ಇದಾವೆ. ನೆಲ್ಯಾಣಿಯನ್ನ ನೆಕ್ಸ್ಟ್ ನಾನು ನರ್ಸರಿಯನ್ನ ಮಾಡ್ತಾ ಇರೋದು, ನೆಲ್ಯಾಣಿಯನ್ನ ಬೆಳೆಸಬೇಕು ಅಂತ ನಾನೀಗ ಹೊರಡ್ತಾ ಇದ್ದೇನೆ. ಬಟ್ ನಮ್ಮ ನರ್ಸರಿಯಲ್ಲಿ ಏನಾಗ್ತಾ ಇದೆ, ಸಣ್ಣ ಸಣ್ಣ ನರ್ಸರಿಯ ಗಿಡಗಳು ನನಗೆ ಸೇಲ್ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ನೆಲ್ಯಾಣಿ ಗಿಡ ನಡ್ಲಿಕ್ಕೆ ಸಿಗ್ತಾ ಇಲ್ಲ. ಆ ಉದ್ದೇಶದಿಂದಾಗಿ ನಾವೀಗ ನೆಲ್ಯಾಣಿಯನ್ನ ಬೆಳೆಸ್ತಾ ಇಲ್ಲ. ನಿಮ್ಮ ತಾತವರ ಕಾಲದಿಂದ ತಂದೆಯವರು ಸಹ ಏಲಕ್ಕಿಯನ್ನ ಬೆಳ್ಕೊಂತ ಬಂದಿದ್ದಾರೆ. ನೀವು ಕೃಷಿಗೆ ಬಂದಾಗ ಹೇಗಿತ್ತು ಏಲಕ್ಕಿ? ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಏಲಕ್ಕಿ ಬೆಳೆ ಇದೆ. ಈಗ ಕೇರಳದಲ್ಲಿ ನಾವು ಕಂಪೇರ್ ಮಾಡಿದ್ರೆ ಕೇರಳದಲ್ಲಿ 1 ಎಕರೆಗೆ 500 ಕೆಜಿ ಏಲಕ್ಕಿಯನ್ನು ತೆಗಿತಾರೆ. ಆದ್ರೆ ನಮ್ಮಲ್ಲಿ ಕೇವಲ 50 ಕೆಜಿ ಏಲಕ್ಕಿಯನ್ನು ನಾವು ತೆಗಿತಾ ಇರೋದು. ಎಷ್ಟು ಶ್ರಮ ಪಡ್ತೇವೆ, ಕಷ್ಟ ಪಡ್ತೇವೆ, ಆದ್ರೂ ಕೂಡ ನಮಗೆ ಇಳುವರಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನ್ ತಿಳ್ಕೊಂಡಿರೋದು ಏನು ಅಂದ್ರೆ, ನಮ್ಮಲ್ಲಿ ಈಗ 30 ವರ್ಷದಿಂದಲೂ ಕೂಡ ಒಂದೇ ಜಾಗದಲ್ಲಿ ನಾವು ಏಲಕ್ಕಿ ಬೆಳೆಯನ್ನ ಬೆಳೆಸೋ ಕಾರಣ ಅಲ್ಲಿ ನಮಗೆ ಇಳುವರಿ ಬರ್ತಾ ಇಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ನಾವು ಮಾಡುವಂತ ಸಗಣಿ ಗೊಬ್ಬರ ಇರಬಹುದು, ಕೆಲವೊಂದು ಫೋಲಿಯರ್ ಸ್ಪ್ರೇಗಳು ಇದೆ, 19 ಆಲ್ ಸ್ಪ್ರೇ ಮಾಡ್ತವೆ, ಪೆಪ್ಪರಿಗೆ ಪೆಪ್ಪರ್ ಸ್ಪೆಷಲ್ ಅಂತ ಇರುವ ಹಾಗೆ ಕಾಡಮಮ್ಗೆ ಕೂಡ ಕಾಡಮಮ್ ಸ್ಪೆಷಲ್ ಅಂತ ಬರ್ತಾ ಇದೆ. ಅದನ್ನ ಕೂಡ ನಾನು ವರ್ಷದಲ್ಲಿ 3 ಬಾರಿ ಸ್ಪ್ರೇ ಮಾಡ್ತೇನೆ, 3 ಬಾರಿ ಕಂಪನಿ ಗೊಬ್ಬರವನ್ನು ಕೊಡ್ತೇನೆ, 2 ವರ್ಷಕ್ಕೊಂದ್ಸಲ ಸಗಣಿ ಗೊಬ್ಬರವನ್ನ ಕೊಡ್ತೇನೆ, ಒಂದೊಂದು ಬುಡಕ್ಕೆ ಅರ್ಧರ್ಧ ಕುಕ್ಕೆಯಷ್ಟು ಸಗಣಿ ಹಾಕ್ತೇನೆ, ಸುಣ್ಣವನ್ನ ಕೂಡ ಹಾಕ್ತೇನೆ. ಇದೆಲ್ಲವನ್ನು ಮಾಡಿದ್ರು ಕೂಡ ನಮ್ಮಲ್ಲಿ ಇಳುವರಿ ಮಾತ್ರ ಏಕರೆಗೆ 50 ಕೆಜಿಯನ್ನು ತೆಗೆಯುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮುಂಚೆ ತಂದೆ ಕಾಲದಲ್ಲಿ ಏಲಕ್ಕಿ ಕುಯ್ದ ಹಾಗೆ ತಂದೆ ಹೇಳ್ತಾ ಇರ್ತಿದ್ರು, ಕುಯ್ಲಿಕ್ಕೆ ಗೊತ್ತಿಲ್ಲದವರಾದ್ರೂ ಬೇಜಾರಿಲ್ಲ, ಒಂದೊಂದು ಪೀಚೆ ಬಂದ್ರು ಕೂಡ ಅದು ಪುನಃ ಹೂ ಆಗಿ ಪುನಃ ಕಾಯಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂತೇಳಿ. ಆದ್ರೆ ಇತ್ತೀಚೆಗೆ ಹಾಗೆ ಇಲ್ಲ, ಅದು ನಾವೇನು ಎಳಸನ್ನ ಕುಯ್ದಾಗ ಏನಾಗುತ್ತೆ, ಅದು ತಿರ್ಗಾ ಅದ್ರಲ್ಲಿ ಹೂ ಆಗೋದು ಕಾಯಿ ಆಗೋದು ಕಡಿಮೆ ಆಗ್ತಾ ಇದೆ. ಒಂದು 2-3 ಫಸಲು ಕುಯ್ದ ನಂತರ ಕಾಯಿಗಳೇ ಕಾಣದಂತ ಪರಿಸ್ಥಿತಿ ಇವಾಗ ಆಗಿದೆ. ನೀವು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ರಿ, ಆದ್ರೂ ಸಾಲದು, ಬೆಳೆಯಲ್ಲಿ ಒಳ್ಳೆ ಇಳುವರಿ ಪಡಿಬೇಕನ್ನೋ ಒಂದು ಆಲೋಚನೆಯಲ್ಲಿ ಸಾಗಿದ್ರಿ, ಯಾವಾಗ ಅದು ಯಶಸ್ವಿ ಆಗ್ತದೋ ಗೊತ್ತಾಗ್ತಾ ಇಲ್ಲ. ಜಾಗ ಬದಲಾವಣೆಯನ್ನಾದ್ರೂ ಮಾಡಿ ನೋಡಿದಿರ? ಜಾಗ ಬದಲಾವಣೆ ಆದ್ರೆ ಖಂಡಿತ ಆಗ್ತಾ ಇದೆ, ಅದು ನಾವು ಮಾಡಿ ನೋಡಿದ್ದೇವೆ. ಏಲಕ್ಕಿ ಅನ್ನೋದು ಹೇಗೆ ಅಂದ್ರೆ, ಈ ಬಾಳೆ ಶುಂಠಿ ಜಾತಿಗೆ ಸೇರಿದಂತ ಒಂದು ವೆರೈಟಿ ಆದ ಕಾರಣ, ಹೊಸ ಹೊಸ ಜಾಗದಲ್ಲಿ ಅದು ಏಲಕ್ಕಿಯನ್ನು ನಟ್ಟಷ್ಟು ಅದು ಮಣ್ಣಲ್ಲಿ ಏನೆಲ್ಲ ಗೊಬ್ಬರದ ಅಂಶ ಇದೆ ಅದೆಲ್ಲವನ್ನು ಕೂಡ ಎಳೆದುಕೊಂಡು ಬೆಳೆಯುವಂತ ಬೆಳೆ. ಹಾಗಾಗಿ ಹೊಸ ಜಾಗದಲ್ಲಿ ನಾವು ಏಲಕ್ಕಿಯನ್ನು ಮಾಡಿದ್ದೆ ಆದ್ರೆ 100ಕ್ಕೆ 100 ಬಹಳ ಚೆನ್ನಾಗಿ ಬೆಳೆಸಬಹುದು. ಆದ್ರೆ ನಮಗೀಗ ಹೊಸ ಜಾಗದಲ್ಲಿ ಮಾಡಲಿಕ್ಕೆ ಜಾಗ ಇಲ್ಲದ ಕಾರಣ, ಅನುಕೂಲ ಇಲ್ಲದ ಕಾರಣ, ನಾವು ಇರುವ ಜಾಗದಲ್ಲೇ ಅದು ಏಲಕ್ಕಿಯನ್ನು ಎಲ್ಲ ಜಾಗದಲ್ಲಿ ಬೆಳೆಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ನೆರಳಿನ ವ್ಯವಸ್ಥೆ ಬೇಕು. ಕನಿಷ್ಠ ಅಂದ್ರೂ ಕೂಡ 60-65 ಭಾಗದಷ್ಟು ನೆರಳಿನ ಅವಶ್ಯಕತೆ ಇದೆ. ನಾವು ನೀರು ಕೊಡೋದಾದ್ರೆ, ನೀರು ಕೊಡೋದಿಲ್ಲ ಅಂತ ಹೇಳಿ ಆದ್ರೆ ನಮಗೆ 75% ನೆರಳು ಬೇಕಾಗ್ತದೆ. ಅಷ್ಟು ನೆರಳಿರುವ ಜಾಗದಲ್ಲಿ ಮಾತ್ರ ನಾವೇನು ಅರಬಿ ತೋಟ ಅಂತ ನಾವು ನೋಡ್ತೇವೆ, ಅರಬಿ ತೋಟದ ನೆರಳಲ್ಲಿ ಹೇಗೆ ಬೆಳೀತದೋ ಅದೇ ರೀತಿ ನೆರಳನ್ನ ಆಶ್ರಯಿಸಿಕೊಂಡು ಬೆಳೆಯುವಂತದ್ದು ಏಲಕ್ಕಿ ಬೆಳೆ. ಸೊ ಅಷ್ಟು ನೆರಳು ಬೇಕಾಗ್ತದೆ. ಈಗ ಎಷ್ಟು ಪ್ರದೇಶದಲ್ಲಿ ಏಲಕ್ಕಿ ಇದೆ? ಹಿಂದೆ ಎಷ್ಟು ಬೆಳೀತಾ ಇದ್ರಿ? ಹಿಂದೆ 30-40 ಎಕರೆಯಲ್ಲಿ ಕೂಡ ತಂದೆ ಬೆಳೆದಿದೆ. 30 ಎಕರೆಯಲ್ಲಿ 3,000 ಕೆಜಿ ಏಲಕ್ಕಿಯನ್ನ ತಂದೆ ಬೆಳೆಸ್ತಾ ಇದ್ರು. ಅವಾಗ ಎಕರೆಗೆ 100 ಕೆಜಿ ಬೆಳೆದಾಗಾಯ್ತು. ಅದೇ ಹೋಗ್ತಾ ಹೋಗ್ತಾ ಏನಾಯ್ತು, ಏಲಕ್ಕಿಗೆ ಮಿನಿಮಮ್ ಅಂದ್ರೂ ಕೂಡ 1,000 ರೂಪಾಯಿ ಖರ್ಚು ಬರ್ತದೆ. 990 ರೂಪಾಯಿ ಸಿಕ್ತು ಅಂದ್ರೆ ನಮಗೆ 10 ರೂಪಾಯಿ ನಷ್ಟ ಅಂತ ಲೆಕ್ಕ. 1,010 ರೂಪಾಯಿ ಸಿಕ್ಕಿದ್ರು ನಮಗೆ 10 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ 1,000 ರೂಪಾಯಿ ಅಂತೂ ನಮಗೆ ಮಿನಿಮಮ್ ಬೇಕೇ ಬೇಕು. ಯಾವಾಗ 600-700 ರೂಪಾಯಿಗೆ ಏಲಕ್ಕಿ ರೇಟ್ ಬಂತು, ಅವಾಗ ನಾವೇನ್ ಮಾಡಿದ್ವಿ, 30-40 ಎಕರೆ ಇದ್ದಂತ ಏಲಕ್ಕಿಯನ್ನ ಎಲ್ಲವನ್ನ ಕೂಡ ನಾವು ಕಾಫಿಗೆ ಕನ್ವರ್ಟ್ ಮಾಡಿ 10 ಎಕರೆ ಜಾಗವನ್ನ ಉಳಿಸ್ಕೊಂಡಿದ್ದೇವೆ. ಯಾಕಂದ್ರೆ ಸುಮಾರು ಇಂಪ್ರೂವ್ ಆಗಿರೋದೆಲ್ಲ ನಾವು ಏಲಕ್ಕಿಯಿಂದಲೇ. ಹಿಂದಿನ ಕಾಲದಿಂದ ನಾವು ಏಲಕ್ಕಿಯಲ್ಲಿ ಅವಲಂಬಿಸಿಕೊಂಡೇ ಏಲಕ್ಕಿನ ತಂದೆ ಭೋಗ್ಯಕ್ಕೆ ಕೂಡ ಬೆಳೆಸ್ತಾ ಇದ್ರು. ಹಾಗೆ ಲೀಸಿಗೆ ಬೆಳೆಸಿ ಬೆಳೆಸಿ ಆ ತೋಟವನ್ನೇ ಪರ್ಚೇಸ್ ಮಾಡಿದ್ದಾರೆ. ಈ ರೀತಿಯಾಗಿ ಏಲಕ್ಕಿಯಿಂದಲೇ ನಾವು ಆಕ್ಚುಲಿ ಇಂಪ್ರೂವ್ ಆಗಿದ್ದು ಅಂತ ಹೇಳ್ಬಹುದು. ಆ ಕಾರಣದಿಂದಾಗಿ ತಂದೆ ಹೇಳ್ತಾರೆ, ನೀನು 10 ಎಕರೆ ಜಾಗ ನಿನಗೆ ಇಲ್ಲ ಅಂತ ಜ್ಞಾನ ಮಾಡ್ಕೋ, ನೀ ಅದರಿಂದ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡದೆ ಅಲ್ಲಿ ಇರುವಂತ ಮರ ಗಿಡಗಳು, ಅದರಿಂದ ಆಗುವಂತ ಪಕ್ಷಿಗಳಿಗೆ ಸಿಕ್ಕುವಂತ ಹಣ್ಣುಗಳು, ಪಕ್ಷಿಗಳಿಗೆ ಆದ್ರೂ ಅದರಿಂದ ಪ್ರಯೋಜನ ಇದೆ. ಸೊ ಅಷ್ಟಕ್ಕಾದ್ರೂ ನೀನೊಂದು 10 ಎಕರೆನ ನೀನು ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಸಣ್ಣ ತರದಲ್ಲಿ ನನಗೆ ನಷ್ಟನೇ ಆಗ್ತಾ ಇದೆ. ನಷ್ಟ ಆದ್ರೂ ಕೂಡ ನಾನು ಏಲಕ್ಕಿನ ಮೇಂಟೈನ್ ಮಾಡ್ತಾ ಇದ್ದೇನೆ. ಗರಿಷ್ಠ ಅಂದ್ರೆ ಯಾವ ಬೆಲೆಯನ್ನ ಕಂಡಿದ್ರಿ ಏಲಕ್ಕಿಯಲ್ಲಿ? ಗರಿಷ್ಠ ಅಂದ್ರೆ ಈಗ ಹೋದ ವರ್ಷ 4,000 ರೂಪಾಯಿ ರೇಟ್ ಬಂದಿದೆ. 5,000 ವರೆಗೂ ಇತ್ತು. ಅಂದ್ರೆ ಒಳ್ಳೆ ನೆಲ್ಯಾಣಿ ಗೋಲ್ಡ್ ಆದ್ರೆ 4,500 ಇತ್ತು. ನಮಗೆ 3,500-3,350 ಹತ್ರ 4,000 ಬಹುಶಃ ಸಿಕ್ಕಿರ್ಬೋದು. ಆ ರೇಟಿಗೆ ನಾವು ಕಳೆದ ವರ್ಷ ಮಾರಿದ್ದೇವೆ. ಅಷ್ಟೆಲ್ಲ ಬಂದ್ರೆ ಒಳ್ಳೆ ಅಮೌಂಟ್. 1,000 ಮೇಲೆ ಸಿಕ್ಕಿದ್ರೆ ಏಲಕ್ಕಿ ಪ್ರಾಫಿಟ್. ಈಗ ಈ ವರ್ಷ 1,000-1,100 ಈ ರೇಂಜ್ ಅಲ್ಲಿ ಇದೆ. ಸೊ 100-200 ಪ್ರಾಫಿಟ್ ಇದೆ. ಏನಾದ್ರೂ 1,000 ಕೆಳಗೆ ಇಳಿತು ಅಂತ ಆದ್ರೆ ನಮಗೆ ಅದು ನಷ್ಟದ ಕೃಷಿ. ಹೇಳ್ತಾ ಇದ್ರಿ ಮಂಜರಾಬಾದ್ ತಳಿ, ಮತ್ತೆ Clone 37 ಮತ್ತೆ ಮಲ್ಟಿ ಕ್ಲೋನ್, ಇವುಗಳಲ್ಲಿರುವ ಭಿನ್ನತೆ ಏನೇನಂತ ಅನ್ಕೊಂಡು ಹೇಳ್ತೀರಿ? ನೆಲ್ಯಾಣಿ ಅಂತ ಹೇಳುವಂತದ್ದು ಸಾಮಾನ್ಯವಾಗಿ ಇವಾಗ ಎಲ್ಲರೂ ಜನ ನೋಡಿರ್ತಾರೆ. ಪಿಳ್ಳೆಗಳು ಹೆಚ್ಚು ಬರ್ತದೆ, ಆಮೇಲೆ ಕೊತ್ತು ಕೂಡ ಹೈಟ್ ಹೋಗ್ತದೆ, ಹಾಗಾಗಿ ಬಲಿಷ್ಠವಾಗಿ ಬೆಳೆಯುವಂತ ಒಂದು ಬೆಳೆ ನೆಲ್ಯಾಣಿ. ಆದ್ರೆ ಈ ಮಂಜರಾಬಾದ್, ಮಲ್ಬಾರ್ ಇದೆಲ್ಲ ಒಂದು 4-5-6 ಪಿಳ್ಳೆ ಇದ್ರೂ ಕೂಡ ನಮಗೆ ಚೆನ್ನಾಗಿ ಫಸಲನ್ನು ಕೊಡ್ತದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ನಮಗೆ ನಮ್ಮ ಹಳೆ ಏಲಕ್ಕಿ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಹಳೆಯದು ವೆರೈಟಿ ಆದ್ರೂ ಕೂಡ ಇತ್ತೀಚೆಗೆ, ಮುಂಚೆ ತಂದಿನ ಕಾಲದಲ್ಲಿ ಯಾವುದೇ ಕಚ್ಚಡ ಒಂದು ಮಾಡ್ತಾ ಇದ್ರು, ಡೈರೆಕ್ಟ್ ಹೋಗೋದು ಏಲಕ್ಕಿ ಕುಯ್ಕೊಂಡು ಬರ್ತಾ ಇದ್ರು, ಇದಿಷ್ಟೇ ಮಾಡ್ತಾ ಇದ್ದಿದ್ದು. ಆದ್ರೆ ಇತ್ತೀಚೆಗೆ ನಾವು ನೆಲ್ಯಾಣಿ ಅಲ್ಲದೇನೆ ಹಳೆ ವೆರೈಟಿಗೆ ಕೂಡ 3 ಸಲ ಫೋಲಿಯರ್ ಸ್ಪ್ರೇ ಮಾಡ್ತೇನೆ, 3 ಸಲ ಕೆಮಿಕಲ್ ಗೊಬ್ಬರವನ್ನ ಕೊಡ್ತೇನೆ, 2 ವರ್ಷಕ್ಕೆ 1 ಬಾರಿ ಸಗಣಿ ಗೊಬ್ಬರ ಕೊಡ್ತೇನೆ, ವರ್ಷದಲ್ಲಿ 2 ಬಾರಿ ಸ್ಪ್ರಿಂಕ್ಲರ್ ಮಾಡ್ತೇನೆ, ಇರಿಗೇಷನ್ ಕೊಡ್ತೇನೆ, ಹಾಗೆ ವರ್ಷದಲ್ಲಿ 2 ಬಾರಿ ಕಚ್ಚಡ ಮಾಡ್ತೇನೆ. ಇದೆಲ್ಲ ಕೆಲಸಗಳು ಮಾಡಿದ್ರು ಕೂಡ ನಮಗೆ ಇಲ್ಲಿ ಇಳುವರಿಯ ಕೊರತೆ ಇದೆ. ಹಾಗಾಗಿ ನಾನು ನೆಲ್ಲಣಿಗೆ ಹೋಗ್ಬೇಕು ಅಂತೇಳಿ ನಾನು ಸ್ವಲ್ಪ ಗಿಡವನ್ನು ತಂದು ನರ್ಸರಿ ಕೂಡ ಮಾಡಿದ್ದೇನೆ. ಆ ನೆಲ್ಲಣಿಗೆ ಏನ್ ಕೆಲಸ ಮಾಡ್ತೇವೆ ಅಷ್ಟೇ ಕೆಲಸವನ್ನ ಈಗ ನಾನು ಹಳೆ ವೆರೈಟಿಗೂ ಕೂಡ ಮಾಡ್ತಾ ಇದ್ದೇನೆ. ಆದ್ರೂ ಕೂಡ ನಮಗೆ ಅದರಲ್ಲಿ ಇಳುವರಿಯಲ್ಲಿ ನಾನು ಎಕ್ಸ್ಪೆಕ್ಟ್ ಏನ್ ಮಾಡ್ತಾ ಇದ್ದೇನೆ ಅಷ್ಟು ಇಳುವರಿ ನನಗೆ ಬರ್ತಾ ಇಲ್ಲ. ಹಾಗಾಗಿ ನೆಲ್ಲಣಿಗೆ ಹೋಗೋದು ಒಳ್ಳೇದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಆದ್ರೆ ನನಗೆ ಹೋಗ್ಲಿಕ್ಕೆ ಗಿಡ ಸಿಗ್ತಾ ಇಲ್ಲ. ನಾನು ಏನು ಗಿಡವನ್ನು ಹಾಕಿದ್ದೇನೆ ಅದು 100 ರೂಪಾಯಿವರೆಗೆ ಒಂದು ಗಿಡ ಸೇಲ್ ಆಗ್ತಾ ಇದೆ. ಬರೀ ನಾನು ಒಂದು 100 ಗಿಡವನ್ನ ತಂದು ನಾನು ನರ್ಸರಿ ಮಾಡಿದೆ. ಕಳೆದ ವರ್ಷ ಒಂದು 200 ಗಿಡವನ್ನ ಮಾರಿದೆ. ಒಂದು ಗಿಡಕ್ಕೆ 100 ರೂಪಾಯಿ ಅಂದ್ರೂ ಕೂಡ 200 ಗಿಡಕ್ಕೆ 2 ಲಕ್ಷ ರೂಪಾಯಿ ಆದಾಯ ಆಯ್ತು. ಈ 2 ಲಕ್ಷ ನಮಗೆ ಯಾಲಕ್ಕಿಯಲ್ಲೇ ಫಸಲು ಬರೋದಿಲ್ಲ. ಸೊ ಅದಕ್ಕಿಂತ ಹೆಚ್ಚು ತಾಳು ಮಾರೋದೇ ಲಾಭ ಅಂತ ಹೇಳೋದು ನನ್ನ ಅಭಿಪ್ರಾಯ ಆಯ್ತು. ಒಂದು 10 ಗಿಡ ಅಂತೇಳಿ ಎಲ್ಲ ಬಂದವರು ಕೇಳ್ತಾ ಇದ್ರು. ಹಾಗಾಗಿ ನಾನು ಕೊಟ್ಟು ಕೊಟ್ಟು ನನಗೆ ಆಕ್ಚುಲಿ ಅದೇ ನನಗೆ ಒಳ್ಳೆ ಬೆನಿಫಿಟ್ ಆಯ್ತು. ಹಾಗೆ ಈ ವರ್ಷ ಕೂಡ ನಾನು ತಾಳನ್ನ ಮಾರಿದ್ದೇನೆ. ಈ ವರ್ಷ 70-75 ರೂಪಾಯಿವರೆಗೆ ಕೊಟ್ಟಿದ್ದೇನೆ. ಹಾಗಾಗಿ ಗಿಡ ಏನಾದ್ರೂ ಉಳಿದ್ರೆ ನನ್ನ ತೋಟಕ್ಕೆ ಹಾಕುವ ಅಂತ ಹೇಳುವ ಒಂದು ಅಭಿಪ್ರಾಯದಲ್ಲಿ ನಾನಿದ್ದೇನೆ. ಮಲ್ಟಿ ಕ್ಲೋನ್ ತಳಿ ಎಲ್ಲಿಂದ ಬಂತು, ಏನು ವಿಶೇಷ ಅದರದ್ದು? ಮಲ್ಟಿ ಕ್ಲೋನ್ ಅಂತ ಹೇಳುವಂತದ್ದು ಬೋಯಿಕೇರಿಯ ಅಶೋಕ್ ಪ್ಲಾಂಟೇಶನ್ ಇಂದ ನಾನು ತಗೊಬಂದೆ. ಈಗ ಸಾಮಾನ್ಯವಾಗಿ ಏಲಕ್ಕಿಯಲ್ಲಿ ಒಂದೇ ಒಂದು ಕೊತ್ತು ಬಂದ್ರೆ ಆ ಕೊತ್ತುನ ಸೈಡ್ ಅಲ್ಲೆಲ್ಲ ನಾವು ಏಲಕ್ಕಿ ಕಾಯಿಯನ್ನ ಕಾಣಬಹುದು. ಈ ಮಲ್ಟಿ ಕ್ಲೋನ್ ಅಂತ ಹೇಳುವಂತದ್ದು ಏನು ಅಂದ್ರೆ, ಒಂದು ಕೊತ್ತಿನಲ್ಲಿ ನಮ್ಮ ಕೈ ಬೆರಳಿನ ರೀತಿಯಲ್ಲಿ ಇನ್ನೊಂದು ಕೊತ್ತು ಅಲ್ಲಿಂದ ಸೈಡ್ ಅಲ್ಲಿ ಹೊರಡ್ತದೆ. ಆ ರೀತಿಯಲ್ಲಿ ಕೊತ್ತು ಬರುವ ಕಾರಣ ಅದಕ್ಕೆ ಮಲ್ಟಿ ಕ್ಲೋನ್ ಅಂತ ಹೆಸರಿಟ್ಟಿದ್ದಾರೆ. ಅದು ಕೂಡ ಒಂದು ಮಲ್ಬಾರ್ ವೆರೈಟಿಗೆ ಸೇರಿದಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಫಸಲು ಕೊಡ್ತದೆ. ಕಾಯಿ ಸ್ವಲ್ಪ ಚಿಕ್ಕದಿರ್ತದೆ, ಆದ್ರೆ ತುಂಬಾ ಕಾಯಿ ಹಿಡಿತದೆ. ಕೊಯ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ, ಪರವಾಗಿಲ್ಲ, ಒಳ್ಳೆ ಇಳುವರಿ ಬರ್ತದೆ. ಏಲಕ್ಕಿಗೂ ಸುಣ್ಣ ಹಾಕ್ತೀರಿ, ರಾಸಾಯನಿಕ ಗೊಬ್ಬರ ಕೊಡ್ತೀರಿ, ಸಾವಯವ ಗೊಬ್ಬರ ಕೊಡ್ತೀರಿ, ಇನ್ನು ಏನೇನ್ ಕೆಲಸ ಮಾಡ್ತೀರಿ ಹೇಳಿ. ಹಿಂದೆ ನಮ್ದು ಏಲಕ್ಕಿ ಹೆಚ್ಚೆಚ್ಚಾಗಿ ಎಲೆ ಬೀಳುವ ಕಾರಣ ತಂದೆ ಹೇಳ್ತಾ ಇದ್ರು ಸುಣ್ಣ ಹಾಕಿದ್ರೆ ಗರ್ದೋಗೋ ಚಾನ್ಸಸ್ ಇದೆ ಅಂತ ಹೇಳಿ. ಹಾಗಾಗಿ ನಾವು ಸುಣ್ಣವನ್ನು ಹಾಕ್ತಾ ಇರ್ಲಿಲ್ಲ. ಆದ್ರೆ ಕಳೆದ ವರ್ಷದಿಂದ ನಾನು ಕೆಲವು ಸೈಂಟಿಸ್ಟ್ ಗಳ ಅಭಿಪ್ರಾಯವನ್ನು ತಗೊಂಡು ಏನು ತೊಂದರೆ ಇಲ್ಲ, ಏಲಕ್ಕಿಗೂ ಕೂಡ ಸುಣ್ಣದ ಅವಶ್ಯ ಇದೆ ಅಂತ ಹೇಳಿ ನಾನು ಮಣ್ಣು ಪರೀಕ್ಷೆಯನ್ನು ಮಾಡಿದಾಗ 6.5 ಮೇಲೆ ಇದ್ರೆ ನಮಗೆ ಸುಣ್ಣ ಬೇಕಾಗಿಲ್ಲ. ಅದೇ ನಾನು ಮಣ್ಣು ಪರೀಕ್ಷೆ ಮಾಡಿದಾಗ 6.23 ಅಂತ ಬಂತು. ಸೊ ಆ ರೇಷಲ್ಲಿ ಬಂದ ಕಾರಣ ನಾನು ಸ್ವಲ್ಪ ಸುಣ್ಣವನ್ನ ಕೂಡ ಕೊಟ್ಟೆ. ಹಾಗಾಗಿ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಇಳುವರಿ, ಸುಣ್ಣವನ್ನ ಕೂಡ ನಾನು ಹಾಕ್ತಾ ಇದ್ದೇನೆ. ಅದ್ರ ಜೊತೆಗೆ ಗೊಬ್ಬರ ಅದಿದೆಲ್ಲ ಕೊಡ್ತೇವೆ. ಮೇನ್ ಬರುವಂತದ್ದು ಸ್ಟೆಮ್ ಬೋರರ್ ಅಂತೇಳಿ ಏಲಕ್ಕಿಗೆ ಬರ್ತದೆ. ಆಮೇಲೆ ಕಟ್ಟೆ ರೋಗ ಅಂತ ಹೇಳುವಂತ ಒಂದು ಮುಖ್ಯವಾದ ರೋಗ ಇದೆ. ಆ ಕಟ್ಟೆ ರೋಗ ಬಂದಾಗ ಗಿಡವನ್ನ ಕಂಪ್ಲೀಟ್ ಆಗಿ ನಾವು ಅದನ್ನ ತೆಗಿಲೇಬೇಕು. ಅದರಲ್ಲಿ ಎಷ್ಟೇ ಫಸಲಿದ್ರು ಕೂಡ ಗಿಡದಲ್ಲಿ ಫಸಲಿದೆ ಅಂತೇಳಿ ನಾವು ಬಿಟ್ಟಿದ್ದೆ ಆದ್ರೆ ಒಂದು ತಿಂಗಳು ಇಲ್ಲ 2 ತಿಂಗಳಲ್ಲಿ ಒಂದು ಗಿಡಕ್ಕೆ ಬಂದಂತದ್ದು ನಾವು 10 ಗಿಡವನ್ನ ನಾವು ನೋಡಬಹುದಾಗ್ತದೆ. ಹಾಗಾಗಿ ವರ್ಷದಲ್ಲಿ ನಮಗೆ 10 ಎಕರೆಯಲ್ಲಿ 10ರಿಂದ 15 ಗಿಡ ಸಿಗ್ತದೆ. ಆ 15 ಗಿಡವನ್ನ ನಾವು ಕಂಪ್ಲೀಟ್ ಅದು ಎಷ್ಟೇ ಫಸಲು ಇರಲಿ ನಾವು ಅದನ್ನ ನೋಡಕ್ ಹೋಗೋದಿಲ್ಲ. ಕಂಪ್ಲೀಟ್ ತೆಗೆದು ಆ ತೆಗೆದ ಜಾಗಕ್ಕೆ ಸ್ವಲ್ಪ ಸುಣ್ಣವನ್ನ ಹಾಕಿ ಆ ನಂತರ ಹೊಸ ಗಿಡವನ್ನು ನಾವಲ್ಲಿ ನೆಡ್ತೇವೆ. ಸೊ ಈ ರೀತಿ ಕಟ್ಟೆ ರೋಗ ಒಂದು ಮೇಯ್ನ್ ಆಗಿರುವಂತದ್ದು. ಅದು ಬಿಟ್ರೆ ಸ್ಟೆಮ್ ಬೋರರ್ ಅಂತ ಬರ್ತದೆ. ಆಮೇಲೆ ಸಣ್ಣ ಏಲಕ್ಕಿ ತಾಳಲ್ಲಿ ಕಾಯಿಲೆ ಇದೆ, ಅದು ಸುಳಿ ಒಳಗಡೆ ಹುಳ ನುಗ್ಗುತ್ತದೆ. ಇಂಥ ಒಂದು ಕಾಯಿಲೆಗಳಿಗೆ ಮೊನೋಕ್ರೋಟಪಸ್ ಆಮೇಲೆ ಎಕೋಲೆಕ್ಸ್ ಈ ಟೈಪ್ ನ ಕೆಮಿಕಲ್ ಗಳಿದೆ. ಆ ರೀತಿ ಕೆಮಿಕಲ್ ಅನ್ನ ತಿಂಗಳಿಗೆ ಒಂದ್ಸಲ ಮಾಡಬೇಕಾಗ್ತದೆ. ಸುಮಾರು ಒಂದು ಅಕ್ಟೋಬರ್ ಇಂದ ನಂತರ ಅದು ಬರುವಂತದ್ದು. ಮಳೆಗಾಲದಲ್ಲಿ ಬರೋದಿಲ್ಲ. ಬಿಸಿಲು ಯಾವಾಗ ಹೆಚ್ಚಾಗಿ ಸ್ಟಾರ್ಟ್ ಆಯ್ತು ಆವಾಗ ಅಕ್ಟೋಬರ್ ಇಂದ ಕಂಟಿನ್ಯೂ ಆಗಿ ಫೆಬ್ರವರಿ ಮಾರ್ಚ್ ತನಕನು ಅದು ಬರ್ತದೆ. ಆವಾಗ 1-2 ತಿಂಗಳ ಗ್ಯಾಪ್ ಅಲ್ಲಿ ಸ್ಪ್ರೇ ಅನ್ನ ಮಾಡಲೇಬೇಕಾಗ್ತದೆ. ಅದು ಒಂದೇ ಮೇಯ್ನ್ ಆಗಿ ಏಲಕ್ಕಿಗೆ ಬರುವಂತ ಸಮಸ್ಯೆ. ಏಲಕ್ಕಿಯನ್ನ ಒಂದು ಕಡೆಗೆ ನಿರ್ದಿಷ್ಟ ಜಮೀನಲ್ಲಿ ಬೆಳ್ಕೊಂಡಿದ್ರೆ, ಹಾಗೆ ಕಾಫಿ ತೋಟದಲ್ಲಿಯೂ ಅಲ್ಲಲ್ಲಿ ನೆಟ್ಕೊಂಡಿದ್ರಿ. ಕಾಫಿ ತೋಟದಲ್ಲಿ ಹಾಕಿರುವ ತಳಿ ಯಾವುದು? ಕಾಫಿ ತೋಟದಲ್ಲಿ ಮಲ್ಬಾರ್ ವೆರೈಟಿ ಹಾಕೊಂಡಿದ್ದೇನೆ. Clone 37 ಕೂಡ ಇದೆ. ಕಾಫಿ ತೋಟದಲ್ಲಿ ಏಲಕ್ಕಿ ತೋಟದಲ್ಲಿ ಬರೋದಕ್ಕಿಂತಲೂ ಹೆಚ್ಚಾಗಿ ಬರ್ತದೆ. ಕಾರಣ ಇಷ್ಟೇ, ಕಾಫಿ ತೋಟದಲ್ಲಿ ಹೊಸದಾಗಿ ನಾವು ಬೆಳೆಸ್ತೇವೆ, ಅಲ್ಲಿ ಈಗ 30 ವರ್ಷ ಆಗಿದೆ. ಹೊಸ ತೋಟದಲ್ಲಿ ನಾವು ಏಲಕ್ಕಿ ಮಾಡಿದ್ದೆ ಆದ್ರೆ ನಮಗೆ ಉತ್ತಮ ಇಳುವರಿಯನ್ನು ತಗೋಬಹುದು, ಚೆನ್ನಾಗಿ ಬೆಳೆಸಬಹುದು. ನೀವೆಲ್ಲ ರೋಬಸ್ಟವನ್ನು ಹೆಚ್ಚು ಹಾಕಿದರೆ ನೆರಳು ಸ್ವಲ್ಪ ಕಡಿಮೆ ಇದ್ರೂ ಏಲಕ್ಕಿ ಹೇಗೆ ಬೆಳವಣಿಗೆ ಆಗಿದೆ, ಹೇಗೆ ಇಳುವರಿ ಸಿಗ್ತಾ ಇದೆ? ಕಾಫಿ ತೋಟದಲ್ಲಿ ಏನಾಗಿದೆ ಅಂದ್ರೆ, ಕಾಫಿ ತೋಟದ ಎಲ್ಲ ಭಾಗಗಳಲ್ಲಿ ನಾವು ಹಾಕ್ತಾ ಇಲ್ಲ, ಕಡಂಗದಲ್ಲಿ ಮಾತ್ರ ನಾವು ಹಾಕ್ತೇವೆ. ಆಮೇಲೆ ಕಾಫಿ ಕಡಂಗದಲ್ಲಿ 2 ಸೈಡ್ ಅಡಿಕೆಯನ್ನು ಹಾಕಿದ್ದೇವೆ. ಆ ಅಡಿಕೆಯ ಮಧ್ಯದಲ್ಲಿ ನೆರಳು ಇರುವಂತಹ ಜಾಗದಲ್ಲಿ ಹಾಕಿದ್ದೇವೆ. 50% ನೆರಳು ಇರುವ ಜಾಗದಲ್ಲಿ ನಾವು ಅಲ್ಲಿ ಹಾಕಿದ್ದೇವೆ. ಅಲ್ಲಿ ಸ್ವಲ್ಪ ಕಾಯಿಲೆಗಳು ಕಡಿಮೆ, ಆಮೇಲೆ ಸ್ವಲ್ಪ ಬಿಸಿಲು ಬಿದ್ದಷ್ಟು ಏಲಕ್ಕಿ ಚೆನ್ನಾಗಿ ಆಗ್ತದೆ. ಆದ್ರೆ ಬಿಸಿಲು ಎಷ್ಟು ಕೊಡ್ತೇವೆ ಅಷ್ಟೇ ನಾವು ನೀರು ಸಹ ಕೊಡಬೇಕಾಗ್ತದೆ. ನೀರು ಕೊಡುವ ವ್ಯವಸ್ಥೆ ಇದ್ರೆ ಏಲಕ್ಕಿಗೆ ತುಂಬಾ ನೆರಳು ಬೇಕಾಗಿಲ್ಲ, ಸ್ವಲ್ಪ ಬಿಸಿಲಿದ್ದಷ್ಟು ಒಳ್ಳೇದೇ, ಚೆನ್ನಾಗಿ ಬರ್ತದೆ. ಏಲಕ್ಕಿಯನ್ನ ಎಷ್ಟೋ ಸಾರಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ಇಟ್ಕೊಂಡು ಬೆಳವಣಿಗೆ ಮಾಡೋದಿರೋ ಅಥವಾ ಸಾಗುವಳಿ ಮಾಡೋಕೆ ಹೋಗುದಿಲ್ಲ ರೈತರು. ಇರ್ಲಿ, ಬಂದಾಗ ದುಡ್ಡು ಸಿಗುತ್ತೆ, ಸ್ವಲ್ಪ ಕಡಿಮೆ ಆದಾಗ ನಿಭಾಯಿಸೋಣ ಅನ್ಕೊಂಡೆ ಹೋಗೋದಿದೆ. 10-20 ವರ್ಷಗಳಿಂದ ಏಲಕ್ಕಿಯನ್ನ ಇಟ್ಕೊಂಡು ಬಂದಿದ್ರಿ, ಅದರ ಆಗುಹೋಗುಗಳನ್ನ ಗಮನಿಸಿದ್ರೆ ತೀರಾ ಕೈಯಿಂದ ಹೋಗಿರೋದು ಕಡಿಮೆನೆ. ತೀರಾ ಕೈಯಿಂದ ಹೋಗಿರೋದು ಕಡಿಮೆ. ಈಗ ನಮಗೇನಿದ್ರು ಕೂಡ 1000 ಕೆಳಗೆ ಇಳಿಬಾರದು. ಈಗ ಒಂದು 600-700 ಸುಮಾರು ಒಂದು 3 ವರ್ಷದ ಹಿಂದೆ ಇಳಿದಿತ್ತು. ಆ ರೇಟ್ ಏನಾದ್ರೂ ಬಂತು ಅಂದ್ರೆ ನಮಗೆ ಕೈಯಿಂದ ಹೋಗ್ತದೆ. ಆದ್ರೆ ಈಗ ಕಳೆದ ವರ್ಷ ಎಲ್ಲ ಒಳ್ಳೆ ಬಂಪರ್ ಬಂದಿದೆ. ನಮಗೆ 1500 ರೂಪಾಯಿ ಇದ್ರೂ ವರ್ಕೌಟ್ ಆಗುತ್ತೆ. 1000 ರೂಪಾಯಿ ಖರ್ಚು ಬರ್ತದೆ, 500 ರೂಪಾಯಿ ಉಳಿಕೆ ಆಗ್ತದೆ. ಹಾಗಾಗಿ ಮೊದಲು 30 ವರ್ಷದ ಹಿಂದೆನೆ 500-600 ರೂಪಾಯಿ ರೇಟ್ ಇತ್ತು. ಆವಾಗಲೇ ತಂದೆ 3,000 ಕೆಜಿ ಮಾರಿದಾಗ 500 ರೂಪಾಯಿ 550-600 ಮಾರಿದ್ದಾರೆ. ಅದೇ ರೇಟು ನಾವೀಗ 3 ವರ್ಷದ ಹಿಂದೆ ನಾವು ಕೂಡ ಮಾರಿದ್ದೇವೆ. ಆವಾಗ ಲೇಬರ್ ಪೇಮೆಂಟ್ ಇದ್ದಿದ್ದು 20 ರೂಪಾಯಿ, ಇವಾಗ ಲೇಬರ್ ಪೇಮೆಂಟ್ 250-300 ರೂಪಾಯಿ 350 ರೂಪಾಯಿವರೆಗೆ ಬಂದಿದೆ. ಆಮೇಲೆ ಒಣಗಿಸುವ ಖರ್ಚು ಕೂಡ ಜಾಸ್ತಿ ಆಗಿದೆ. ಇದೆಲ್ಲದರಿಂದ ಮಿನಿಮಮ್ ಅಂದ್ರೂ ಕೂಡ ನಮಗೆ 1,000 ರೂಪಾಯಿ ಬೇಕೇ ಬೇಕು, ಅಷ್ಟು ನಮಗೆ ಖರ್ಚಾಗ್ತಾ ಇದೆ. ಮಡಿಕೇರಿಯಿಂದ ಒಂದು 6-7 ಕಿಲೋಮೀಟರ್ ದೂರ ಕಗ್ಗೋಡ್ಲಿ ಇದೆ. ಇಲ್ಲೆಲ್ಲ ಮಳೆ ಎಷ್ಟು ಬರುತ್ತೆ ವಾರ್ಷಿಕವಾಗಿ ಸರಾಸರಿ? ಮಿನಿಮಮ್ ಅಂದ್ರೆ 80 ಇಂಚ್ 100 ಇಂಚ್ವರೆಗೆ ಆಗ್ತದೆ. ಈ ಮಳೆ ತುಂಬಾ ಒಳ್ಳೇದು ಏಲಕ್ಕಿ ಕೃಷಿಗೆ. ಎಂತ ಜಮೀನು ಅಥವಾ ಜಾಗ ಸೂಕ್ತ ಅಂತ ಹೇಳ್ತೀರಿ? ಹೇಗಿರಬೇಕು ಜಮೀನು ಅಥವಾ ಮಣ್ಣು ಅಂತ ಅನ್ಕೊಂಡು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಏಲಕ್ಕಿಗೆ ಇಂಥದೇ ಜಮೀನು ಅಂತ ಏನಿಲ್ಲ, ಮರಳಲ್ಲಿ ಕೂಡ ನಾವು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಕಲ್ಲು ಮೇಲೆ ಕೂಡ ಒಂದು ಸ್ವಲ್ಪ ಮಣ್ಣಾಕಿ ಬೆಳೆಸ್ಕೋಬಹುದು. ಯಾಕಂದ್ರೆ ಏಲಕ್ಕಿಯ ಬೇರು ತುಂಬಾ ಆಳಕ್ಕೆ ಹೋಗೋದಿಲ್ಲ, ಅದು ಈ ಅಡಿಕೆ ಬೇರು ರೀತಿಯಲ್ಲಿ ಅಗಲವಾಗಿ ಹರಡ್ಕೊಂಡಿರ್ತದೆ. ಹಾಗಾಗಿ ಕಲ್ಲು ಮೇಲೆ 1-2 ಕುಕ್ಕೆ ಮಣ್ಣಾಕಿ ಅದರಲ್ಲಿ ನೆಟ್ಟು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ಏಲಕ್ಕಿಗೆ ಮುಖ್ಯವಾಗಿರುವಂತದ್ದು ನೀರು, ಎರಡನೇ ಇರುವಂತದ್ದು ನೆರಳು. ಹಾಗಾಗಿ ನೆರಳು ನೀರು ಇದೆರಡು ನಾವು ನೀಟಾಗಿ, ಅದು ಸ್ವಲ್ಪ ಬಿಸಿಲು ಜಾಸ್ತಿ ಆದಷ್ಟು ನಮಗೆ 15 ದಿವಸಕ್ಕೊಂದ್ಸಲ ಆದ್ರೂ ನೀರು ಕೊಡಬೇಕಾಗ್ತದೆ. ಬಿಸಿಲು ಅಷ್ಟು ಜಾಸ್ತಿ ಇಲ್ಲ ಅಂದ್ರೆ 1 ತಿಂಗಳಿಗೊಂದ್ಸಲ ಆದ್ರೂ ನಾವು ನೀರು ಕೊಡಲೇಬೇಕು. ಸೊ ನೀರಲ್ಲಿ ಮೇನ್ ಆಗಿ ಏಲಕ್ಕಿ ಇರುವಂತದ್ದು. ತೋಟದಲ್ಲಿ ಎಂತೆಂತ ಮರ ಗಿಡಗಳಿದಾವೆ ನೆರಳಿಗೆ? ತೋಟದಲ್ಲಿ ಎಲ್ಲ ರೀತಿಯ ಮರ ಇದೆ. ಸಿಲ್ವರ್ ಒಂದು ಬಿಟ್ಟು, ಸಿಲ್ವರ್ ಅಡಿಯಲ್ಲಿ ಏಲಕ್ಕಿ ಹಾಕಿದೆ ಆದ್ರೆ ಚೆನ್ನಾಗಿ ಬರೋದಿಲ್ಲ. ಸಿಲ್ವರ್ ಒಂದು ಬಿಟ್ಟು ಬಾಕಿ ನೇರಳೆ, ಹಲಸು, ನೀಲಿ, ಬಳಂಜಿ, ಹತ್ತಿ ಈ ರೀತಿಯ ಕಾಡು ಮರಗಳು ಬಹಳ ಒಳ್ಳೇದು, ಅದು ಚೆನ್ನಾಗಿ ಏಲಕ್ಕಿ ಬೆಳೀತದೆ. ಆ ತರದ ಮರಗಳಿಗೂ ಕಾಳುಮೆಣಸನ್ನ ಹಬ್ಬಿಸಿಕೊಂಡಿರ್ಬೇಕಲ್ವಾ? ಹೌದು ಸರ್, ಕಾಳುಮೆಣಸು ಹಬ್ಬಿಸಬೇಕು. ಯಾವ ತಿಂಗಳಿಂದ ಏಲಕ್ಕಿ ಶುರುವಾಗುತ್ತೆ, ಎಲ್ಲಿವರೆಗೆ ಇರುತ್ತೆ? ನಮ್ಮಲ್ಲಿ ಜುಲೈಯಿಂದಲೇ ಸ್ಟಾರ್ಟ್ ಆಗುತ್ತೆ. ಪ್ರತಿ 40 ದಿವಸಕ್ಕೊಂದ್ಸಲ ಏಲಕ್ಕಿಯನ್ನ ಕುಯ್ತೇವೆ. ಜುಲೈಯಲ್ಲಿ ಕುಯ್ದ ನಂತರ ನಾನು ಡೇಟ್ ಅನ್ನ ಟಿಕ್ ಮಾಡ್ಕೊಳ್ತೇನೆ. ಅಲ್ಲಿಂದ ಪ್ರತಿ 40 ದಿವಸಕ್ಕೊಂದ್ಸಲ ನಾವು ಏಲಕ್ಕಿಯನ್ನು ಕುಯ್ತೇವೆ. ಸುಮಾರು 1 ಜನವರಿ ತನಕ ನಾವು ಕುಯ್ತೇವೆ. ಲಾಸ್ಟ್ ಫಸಲು ಬಂದು 1 ಜನವರಿ 10-15ಕ್ಕೆ ನಿಲ್ಲಿಸ್ತೇವೆ. ಅಲ್ಲಿ ತನಕ ಏಲಕ್ಕಿ ಬರ್ತಾ ಇರ್ತದೆ. ಏನು 40 ದಿನನೇ ಅಂತ ಅನ್ಕೊಂಡು ಹೇಳ್ತದ್ರಿ? ಆ ಏಲಕ್ಕಿಯಲ್ಲಿ 3 ರೀತಿಯ ಏಲಕ್ಕಿ ಕುಯ್ಬಹುದು. ಒಂದು ಬಂದು ಹಣ್ಣು, ಇನ್ನೊಂದು ಸ್ವಲ್ಪ ಬಲ್ತಿರ್ತದೆ, ಇನ್ನೊಂದು ಕರಿಕಾಯಿ. ಹಾಗೆ 3 ಕಾಯಿಯನ್ನ ನಾವು ತೆಗಿತೇವೆ. 3 ಕಾಯಿ ತೆಗೆದು ತಿರ್ಗಾ ಅದು ಹಣ್ಣಾಗಿ ನಮಗೊಂದು 2 ಕಾಯಿ ಆದ್ರೂ ತೆಗಿಬೇಕು ಅಂತಂದ್ರೆ ನಮಗೊಂದು 40 ದಿವಸ ಬೇಕಾಗ್ತದೆ. ಅಲ್ಲಿ ತನಕ ನಾವು ಬಿಟ್ರೆ ನಮಗೆ ಹೆಚ್ಚಿನ ಫಸಲು ತೆಗಿಬಹುದು. ಇಲ್ಲ 22-25 ದಿವಸಕ್ಕೆ ನಾವು ತೆಗೆದಿದ್ದು ಇದೆ. ಹೆಚ್ಚು ರೇಟ್ ಇದ್ದಾಗ 3,000-4,000 ರೇಟ್ ಬಂದಾಗ ನಾವು 25 ದಿವಸಕ್ಕೆ ತೆಗೆದಿದ್ದು ಇದೆ. ಒಂದು ಏಲಕ್ಕಿ ಕೂಡ ಒಡಿಯದ ರೀತಿಯಲ್ಲಿ ತೆಗಿಬಹುದು. 40 ದಿವಸ ಆದ್ರೆ 5% ಅಷ್ಟು ಏಲಕ್ಕಿಗಳು ಒಡಿತದೆ. 5% ಒಡೆದ್ರು ಕೂಡ ಬಾಕಿ 90% ಅಷ್ಟು ನಮಗೆ ಏಲಕ್ಕಿ ಹೆಚ್ಚು ಕಾಯಿ ತೆಗಿಲಿಕ್ಕೆ ಆಗ್ತದೆ. ಈಗ ನಾ ಲೇಬರ್ ಪೇಮೆಂಟ್ ಅಲ್ಲಿ ನಮಗೆ ಕಾಯಿ ಒಣಗಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ನಮಗೆ ಸ್ವಲ್ಪ ಹೆಚ್ಚು ಏಲಕ್ಕಿ ಬಂದ್ರೆ ಅನುಕೂಲ. ಆ ದೃಷ್ಟಿಯಿಂದ ನಾವು 40 ದಿವಸಕ್ಕೊಂದ್ಸಲ ಕುಯ್ತೇವೆ. ಏಲಕ್ಕಿಯನ್ನ ಕಟಾವು ಮಾಡಿ ಒಣಗಿಸ್ಬೇಕು. ವ್ಯವಸ್ಥೆ ಹೇಳ್ತಾ ಇದ್ರಿ, ಸೌದೆಯಿಂದ ಅದನ್ನು ಒಣಗಿಸುವ ಗೂಡನ್ನು ಇಟ್ಕೊಂಡಿದ್ರಿ. ಎಷ್ಟು ವರ್ಷ ಆಯ್ತು, ಹೇಗಿದೆ, ಏನು ಅನುಕೂಲಗಳನ್ನು ಕಂಡಿದ್ರಿ? ತಂದೆಯವರು 40-45 ವರ್ಷದಿಂದಲೂ ಏಲಕ್ಕಿ ಕೃಷಿ ಮಾಡ್ತಾ ಇದ್ದಾರೆ. ಏಲಕ್ಕಿ ಕೃಷಿ ಯಾವಾಗ ಮಾಡ್ತಾ ಇದ್ರು ಅಲ್ಲಿಂದನೆ ತಂದೆಯವರು ಏಲಕ್ಕಿ ಗೂಡನ್ನ ಇಟ್ಕೊಂಡಿದ್ರು. ಆ ಗೂಡನ್ನ ನಾವು ಹಳೆ ಮೆಥಡ್ ಅಲ್ಲಿ, ಹಳೆ ಗೂಡು ಹೇಗಿತ್ತು, ಟ್ರೇಯಲ್ಲಿ ನಾವು ಏಲಕ್ಕಿಯನ್ನ ಇಟ್ಟು ಟ್ರೇಯಲ್ಲಿ ತಟ್ಟಿ ಏಲಕ್ಕಿಯನ್ನ ಮಡಗುವಂತದ್ದು, ಇದೇ ಮೆಥಡ್ ಅನ್ನ ಇವತ್ತು ಕೂಡ ನಡ್ಸ್ಕೊಂಡು ಬರ್ತಾ ಇದ್ದೇನೆ. ಎಲ್ಲರೂ ಕೂಡ ಈಗ ಮಿಷಿನರಿಗಳಿಗೆ ಹೋಗಿದ್ದಾರೆ. ನಾನು ಕೂಡ ಮಿಷಿನರಿಗಳಿಗೆ ಹೋಗ್ಬೇಕು ಅಂತೇಳಿ ಸಾಕಷ್ಟು ಮಿಷಿನ್ ಇಟ್ಟವ್ರ ಹತ್ರ ಹೋಗಿ ನೋಡಿ ಬಂದೆ. ಆದ್ರೂ ಕೂಡ ನನ್ಗೆ ಏನನ್ಸ್ತು ಅಂದ್ರೆ ಮಿಷಿನ್ ಅಲ್ಲಿ ಏನಾಗ್ತಾ ಇದೆ, ಸೌದೆ ಬೇಕೇ ಬೇಕು, ಕರೆಂಟು ಬೇಕೇ ಬೇಕು. ಏನಾದ್ರೂ ಕರೆಂಟ್ ಹೋಯ್ತು ಅಂದ್ರೆ ಜನರೇಟರ್ ಬೇಕೇ ಬೇಕು. ಅದು 3 ಸಾಕಾಗದೆ 24 ಗಂಟೆ ನಾವು ಕೂಡ ಜೊತೆಲೇ ಇರಬೇಕು. ಈ 4 ಸಮಸ್ಯೆಗಳು ಅಲ್ಲಿ ಇದೆ. ನಮ್ಮ ಹಳೆ ಮೆಥಡ್ ಅಲ್ಲಿ ಏನಿದೆ ಅಂದ್ರೆ ಬರೇ ಸೌದೆ ಒಂದಿದ್ರೆ ಸಾಕು. ಅದು ನಾವು ಸಂಜೆ 8 ಗಂಟೆ 9 ಗಂಟೆ ಅಂತೂ 10 ಗಂಟೆಗೆ ಒಂದ್ಸಲ ಗೂಡಿಗೆ ಸೌದೆ ಹಾಕಿ ರಾತ್ರಿ ಒಂದ್ಸಲ ನೋಡಿ, 10 ಗಂಟೆಗೆ ನಾವು ಮಲಗಕ್ಕೆ ಮುಂಚೆ ಒಂದ್ಸಲ ಗೂಡನ್ನ ನೋಡಿ ಅದು ಉಷ್ಣತೆ ಎಷ್ಟಿದೆ, ಆಮೇಲೆ ಕಾಯಿ ಯಾವ ರೀತಿ ಒಣಗಿದೆ ಅಂತ ನೋಡಿಕೊಂಡು ಏನಾದ್ರು 1-2 ಕುಂಟೆ ಜಾಸ್ತಿ ಬೇಕು ಅಂದ್ರೆ ಹಾಕೋಬಹುದು. ಇಲ್ಲ ಅಂದ್ರೆ ಅಲ್ಲಿಗೆ ನಿಲ್ಸಿ ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ಹಾಕಿದ್ರು 24 ಗಂಟೆಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಇದೆ. ರಾತ್ರಿ ಕರೆಂಟ್ ಹೋಗುವಂತದ್ದು, ಫ್ಯಾನ್ ಹಾಕುವಂತದ್ದು, ಇದು ಯಾವುದೇ ಸಮಸ್ಯೆಗಳು ಇಲ್ಲ. ಆದ್ರೆ ಈಗ ಹೊಸ ಮೆಥಡ್ ಅಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೆ ಫ್ಯಾನ್ ರನ್ ಆಗ್ತಾ ಇರಬೇಕು, ಜೊತೆಗೆ ಸೌದೆ ಕೂಡ ಬೇಕು, ಕರೆಂಟ್ ಕೂಡ ಬೇಕು. ಏನಾದ್ರೂ ಕರೆಂಟ್ ಹೋಯ್ತು ಅಂದ್ರೆ ರಾತ್ರಿ 12 ಗಂಟೆಗೆ ಕೂಡ ಅವ್ರು ಎದ್ದು ಜನರೇಟರ್ನ ಆನ್ ಮಾಡಬೇಕಾಗ್ತದೆ. ಇದನ್ನೆಲ್ಲ ಕೇಳದ ಮೇಲೆ ಹಳೆ ಮೆಥಡ್ ಅನ್ನ ತೆಗೆದು ಹೊಸದು ಮಾಡದಂತವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮಗೆ ಹಳೆ ಮೆಥಡೇ ಈಸಿ ಇತ್ತು, ಏನಾದ್ರು 3-4 ಸಾವಿರ ರೇಟ್ ಬಂದ್ರೆ ಓಕೆ. ಈಗಿನ ರೇಟಿಗೆ ನಮಗೆ ಏನೇ ಇಲ್ಲಾದ್ರೂ ಕೂಡ 1 ಕೆಜಿ ಏಲಕ್ಕಿ ಒಣಗಿಸ್ಲಿಕ್ಕೆ ಸುಮಾರು 700-800 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ತಾರೆ. ನನಗೆ 200 ರೂಪಾಯಿಯಲ್ಲಿ 10 ಕೆಜಿ ಒಣಗಿ ಸಿಗ್ತದೆ. ಹಾಗಾಗಿ ನಮಗೆ ಇಲ್ಲಿ ಮೇನ್ ಕಷ್ಟ ಏನು ಅಂದ್ರೆ ನಾವು ಏಲಕ್ಕಿ ಟ್ರೇಯನ್ನ ತಟ್ಟಬೇಕು. ಅದೊಂದು 2 ಗಂಟೆ ಅಷ್ಟು 2 ಜನ ಕೆಲಸದವ್ರು ಬೇಕಾಗತ್ತೆ. ತಟ್ಟಲಿಕ್ಕೆ ಇರೋದು ಮೇನ್ ಕೆಲಸ. ಹಾಗಾಗಿ ಲೇಬರ್ಸ್ ಇದ್ದಾರೆ, ನಮಗೆ ತಟ್ಲಿಕ್ಕೆ ಏನ್ ತೊಂದರೆ ಇಲ್ಲ ಅಂದ್ರೆ ನಮಗೆ ಹಳೆ ಗೂಡೆ ಒಳ್ಳೇದು. ಈಗ ಹೊಸ ಮೆಥಡ್ ಏನಂದ್ರೆ ಡೈರೆಕ್ಟ್ ಆಗಿ ನಾವು ಕುಕ್ಕೆಯಲ್ಲಿ ಸುರಿಯುವಂತದ್ದು, ಅಲ್ಲಿ ತಟ್ಟೋದು ಅದು ಯಾವ್ದು ಬರೋದಿಲ್ಲ. ಲೇಬರ್ಗಳು ಸಮಸ್ಯೆ ಇರೋರು ಮಾತ್ರ ಹೊಸ ಮೆಥಡ್ಗೆ ಹೋಗ್ತಾ ಇರೋದು. ಹಾಗಾಗಿ ನಮಗೆ ಲಾಭದಾಯಕ ಯಾವ್ದು ಅಂತ ಕೇಳಿದ್ರೆ ನಮ್ಮ ಹಳೆ ಮೆಥಡೇ ಲಾಭದಾಯಕ. ಹೇಗಿದೆ ಹೇಳಿ, ಈ ಒಂದು ಸೌದೆಯನ್ನ ಬಳಕೆ ಮಾಡಿಕೊಂಡು ಏಲಕ್ಕಿಯನ್ನ ಒಣಗಿಸುವ ಗೂಡು? ಅದು ಬ್ಯಾರಲ್ ಟೈಪ್ ಅಲ್ಲಿ ಇರ್ತದೆ. ನಾವು ಈ ಪಿರಿಯಾಪಟ್ಟಣ ಹುಣಸೂರು ಆ ಸೈಡ್ ಹೋದಾಗ ಹೊಗೆ ಸೊಪ್ಪನ್ನ ಒಣಗಿಸುವಂತ ಬ್ಯಾರಲ್ ಇದೆ. ಅದು ಒಂದು ಪೈಪ್ ಹೋಗತ್ತೆ, ತಿರ್ಗಾ ಬೆಂಡ್ ಕೊಟ್ಟು ಮೇಲ್ಗಡೆಯಿಂದ ಒಂದು ಪೈಪ್ ಔಟ್ಲೆಟ್ ಹೊಗೆ ಹೋಗುವಂತ ವ್ಯವಸ್ಥೆ ಇದೆ. ಸೊ ಈ ಪೈಪಿಗೆ ನಾವೇನ್ ಮಾಡ್ತೀವಿ, ಸೌದೆಯನ್ನ ಹಾಕ್ತೇವೆ. ಪೈಪಿಗೆ ಸೌದೆಯನ್ನ ಹಾಕಿದಾಗ ಏನಾಗತ್ತೆ, ಪೈಪ್ ಹೀಟ್ ಆಗತ್ತೆ. ಪೈಪ್ ಹೀಟ್ ಆದಾಗ ರೂಮ್ ಹೀಟ್ ಆಗತ್ತೆ. ಅದಕ್ಕೆ ಇನ್ಲೆಟ್ ಔಟ್ಲೆಟ್ ಅಂತೇಳಿ ಅಡಿಯಲ್ಲಿ ಹೋಲ್ ಬಿಟ್ಟಿದ್ದೇವೆ, ಮೇಲ್ಗಡೆ ಹೋಲ್ ಬಿಟ್ಟಿದ್ದೇವೆ. ಈ ಅಡಿಯಲ್ಲಿರುವಂತ ಹೋಲಲ್ಲಿ ಹೊಸ ಗಾಳಿ ಬರ್ತಾ ಇರ್ತವೆ. ಅದು ಉಷ್ಣಾಂಶ ಎಲ್ಲ ಮೇಲ್ಗಡೆ ಹೋಗ್ತದೆ, ತಣ್ಣಗೆ ಗಾಳಿ ಕೆಳಗಡೆ ಬರ್ತದೆ. ಮೇಲ್ಗಡೆ ಉಷ್ಣಾಂಶ ಹೋಗ್ತಾ ಅದರ ಉಷ್ಣತೆ ಏನಿದೆ, ಮಾಯಿಶ್ಚರ್ ಎಲ್ಲ ಮೇಲ್ಗಡೆಯಿಂದ ಹೊರಗಡೆ ಔಟ್ಲೆಟ್ ಅಲ್ಲಿ ಹೋಗ್ತದೆ. ಈ ರೀತಿಯ ವ್ಯವಸ್ಥೆ ಇದೆ, ತುಂಬಾ ಚೆನ್ನಾಗಿದೆ. ನಮಗೇನು ಅಷ್ಟು ದೊಡ್ಡ ಖರ್ಚು ಅಂತ ಬೀಳ್ತಾ ಇಲ್ಲ. ಸುಮಾರು ಒಂದಟ್ಟಿ ಸೌದೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ ಒಂದು ಗೂಡಲ್ಲಿ ನಮಗೆ ಒಂದು 20 kg ಅಷ್ಟು ನಾವು ಡ್ರೈ ಏಲಕ್ಕಿಯನ್ನ ತೆಗೆಯುವಂತ ಗೂಡಿದೆ. 20 kg ಅಂದ್ರೆ ನನಗೆ ಒಂದು ಅಟ್ಟಿಯಲ್ಲಿ ನಾನು ಸುಮಾರು ಒಂದು 40-50 kg ಅಷ್ಟು ಡ್ರೈ ಏಲಕ್ಕಿಯನ್ನ ತೆಗಿಬಹುದು. ಒಂದು ಅಟ್ಟಿ ಸೌದೆ ಅಂದ್ರೆ ನಮಗೆ ಒಂದು 300 ರೂಪಾಯಿ ಖರ್ಚು ಬರ್ತದೆ ಅಷ್ಟೇ ಬರೋದು. ಒಂದ್ ಸಾರಿಗೆ ಎಷ್ಟು ಹಸಿ ಏಲಕ್ಕಿಯನ್ನ ಹಾಕ್ಲಿಕ್ಕೆ ಅವಕಾಶ ಇದೆ ನಿಮ್ಮ ಈ ಗೂಡಿನಲ್ಲಿ? ನಮಗೆ ಒಂದು ಸಲಕ್ಕೆ ಒಂದು 100 kg ಅಷ್ಟು ಹಸಿ ಏಲಕ್ಕಿಯನ್ನ ಹಾಕ್ಬಹುದು. 100 kg ಅಂದ್ರೆ ಒಂದು 80-90 ಟ್ರೈ ಇದೆ. ಒಂದೊಂದು ಟ್ರೈಗೆ 2-2 ಸೇರನ್ನ ಹಾಕ್ತೇವೆ. ಹಾಗಾಗಿ ಒಂದು 100 kg ಹಸಿ ಏಲಕ್ಕಿ ಹಾಕ್ಬಹುದು. ಒಂದ್ ಸಾರಿ ಟ್ರೈಗೆ ಹಾಕಿದ್ಮೇಲೆ ಮತ್ತೆ ಹದವಾಗಿ ಒಣಗೋ ರೀತಿಯಲ್ಲಿ ಮಾಡ್ಲಿಕ್ಕೆ ಏನಾದ್ರೂ ಕೈ ಆಡಿಸ್ಬೇಕಾ? ಹೇಗೆ? ಹಾಗೇನಿಲ್ಲ, ಒಂದು ಸಲ ನಾವು ಹಾಕಿದ್ಮೇಲೆ ಅದು ಒಂದರಿಂದ ಮೇಲೆ ಒಂದು ಕೂರಬಾರದು. ಟ್ರೇಯಲ್ಲಿ ಈಕ್ವಲ್ ಆಗಿ ಒಂದೇ ಲೆವೆಲ್ ಇರಬೇಕು. ಹಾಗೆ ಹಾಕೋದು, ನಂತರ ಅದನ್ನ ಕೈ ಆಡಿಸ್ಲಿಕ್ಕೆ ಏನಿಲ್ಲ. ಸ್ವಲ್ಪ ನಾವು ಸ್ಟಾರ್ಟಿಂಗ್ ಅಲ್ಲಿ ಉಷ್ಣತೆ ಸಣ್ಣದಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತೇವೆ, ಆಮೇಲೆ ತಿರ್ಗಾ ಡೌನ್ ಆಗುವಾಗಲೂ ಕಡಿಮೆ ಮಾಡ್ತಾ ಬರ್ತೇವೆ. ಫಸ್ಟ್ ನಾವು ಸ್ವಲ್ಪ ಬೆಂಕಿ ಹಾಕ್ತೇವೆ, ಆಮೇಲೆ ಒಂದು 10 ಗಂಟೆ ಆಗೋತ್ತಿಗೆ ಸ್ವಲ್ಪ ಜಾಸ್ತಿ ಬೆಂಕಿಯನ್ನ ಹೊತ್ತಿಸ್ತೇವೆ. ನಂತರ ಅದು ಬೆಳಗಿನ ಜಾವದಿಂದ ಸ್ವಲ್ಪ ಸ್ಲೋ ಆಗಿ ಬೆಂಕಿ ಕೊಡಬೇಕು. ಆ ರೀತಿ ಆದಾಗ ಏನಾಗುತ್ತೆ, ಅದು ಕಲರ್ ಕೂಡ ಚೆನ್ನಾಗಿ ಬರ್ತದೆ. ಇವಾಗ ರೇಟ್ ಇರೋದು ಮೇನ್ ಆಗಿ ಕಲರ್ ಮೇಲೆ, ತುಂಬಾ ಗ್ರೀನ್ ಕಲರ್ ಆಗಿ ಚೆನ್ನಾಗಿರ್ತದೆ. ಹಾಗೂ ಇನ್ನೂ ಕಲರ್ ಬರಬೇಕು ಅಂದ್ರೆ ನಾವು ಏಲಕ್ಕಿಯನ್ನ ತೊಳೆದು ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿ ಕಲರ್ ಬರ್ತದೆ. ಸೊ ರೇಟ್ ಎಲ್ಲ ಇರುವಾಗ ಈ ರೀತಿ ಎಲ್ಲ ಮಾಡ್ತಾ ಇದ್ವಿ. ಇವಾಗ ರೇಟ್ ಕಡಿಮೆ ಇದೆ, ಆ ಕಾರಣದಿಂದಾಗಿ ನಾವು ತೊಳಿಯಕ್ಕೆ ಎಲ್ಲ ಹೋಗ್ತಾ ಇಲ್ಲ, ಡೈರೆಕ್ಟ್ ಆಗಿ ನಾವು ಹಾಕ್ತಾ ಇದ್ದೇವೆ. ಅಂದ್ರೆ ಹಸಿ ಏಲಕ್ಕಿಯನ್ನ ಹೇಗೆ ತೊಳೆಯೋದು, ಅದಕ್ಕೇನಾದ್ರೂ ಉಪಯೋಗಿಸಿಕೊಳ್ಳುವ ಪದಾರ್ಥ? ಅದು ಡೈರೆಕ್ಟ್ ನೀರಲ್ಲೇ ತೊಳಿಬಹುದು. ನಾವು ಕುಕ್ಕೆಯಲ್ಲಿ ಅದನ್ನ ಹಾಕಿ, ಕುಕ್ಕೆಯಲ್ಲಿ ಹೋಲ್ ಇರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಮಳೆ ಬರುವ ಟೈಮಲ್ಲಿ ಆದ್ರೆ ಮಣ್ಣು ರಟ್ಟಿರ್ತವೆ, ಕೊತ್ತು ಮೇಲೆ ಮಣ್ಣಿರ್ತದೆ, ಕಾಯಲ್ಲಿ ಮಣ್ಣಿರ್ತದೆ. ಈಗೀಗ ಅದು ಮಣ್ಣೇನು ಇರೋದಿಲ್ಲ, ಇವಾಗ ಡೈರೆಕ್ಟ್ ಆಗಿ ಹಾಕ್ಬೋದು. ಅವಾಗ ಹೆಚ್ಚಾಗಿ ಯಾವಾಗ ಮಣ್ಣಿದೆ, ಎಲೆಗಳೆಲ್ಲ ಅಂಟ್ಕೊಂಡಿದ್ದಾಗ ನಾವು ನೀರಲ್ಲಿ ತೊಳಿಬಹುದು. ಹಾಗೆ ಬೇಕಂದ್ರೆ ಬ್ಲೀಚಿಂಗ್ ಪೌಡರ್ ಈತದಲ್ಲಿ ಹಾಕಿ ತೊಳಿತಾರೆ, ಬಟ್ ನಾವು ಆ ರೀತಿ ಮಾಡ್ಲಿಲ್ಲ. ಒಣಗಿಸಿದ ಮೇಲೆ ಮತ್ತೆ ಕಾಯಿಗಳಿಗೆ ಅಂಟಿಕೊಂಡಿರುವ ತುಂಬನ್ನ ತೆಗೆಯೋದು ಅಥವಾ ಶುಚಿ ಮಾಡೋದು ಬೇರೆ ಕೆಲಸಗಳು ಅದು ಇದೆ. ಅದು ಈಗ ನಾವು ಸಕಲೇಶ್ಪುರದಲ್ಲಿ ನಾವು ಸೇಲ್ ಮಾಡ್ತೇವೆ. ಅಲ್ಲಿ ಸಕಲೇಶ್ಪುರದಲ್ಲಿ ಸೇಲ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಗ್ರೇಡ್ 1 ಗ್ರೇಡ್ 2 ಅಂತೆಲ್ಲ ಇದೆ. ಸೊ ನಾವೇನ್ ಮಾಡ್ತೇವೆ, ನಮ್ದು ಜರಡಿ ಮಾಡುವಂತ ಮಿಷಿನ್ ಇದೆ. ನಾವು ಏಲಕ್ಕಿಯನ್ನ ತೆಗೆದು ಅದ ನಂತರ ಅದನ್ನ ಕೈಯಲ್ಲಿ ಉಜ್ಜಿ ನಾವು ಜರಡಿಯನ್ನ ಮಾಡ್ತೇವೆ. ಆವಾಗ ಏನಾಗುತ್ತೆ, ಫಸ್ಟ್ ಗ್ರೇಡ್ದು ಕ್ವಾಲಿಟಿ ಬೇರೆ, ಸೆಕೆಂಡ್ ಗ್ರೇಡ್ ಬೇರೆ, ಹಾಗೆ ಒಡಕ ಬೇರೆ, ಅದೆಲ್ಲ ನಾವು ಹೆರ್ಕಬೇಕಾಗ್ತದೆ. 2 ಗ್ರೇಡ್ ಬೇರೆ ಬೇರೆ ಆಗಿ ಬೀಳ್ತದೆ ಜರಡಿಯಲ್ಲಿ. ಬಿದ್ದ ನಂತರ ಅದನ್ನ ಒಂದು 10-15 ಜನರನ್ನ ಬಿಟ್ಟು ನಾನು ಅದನ್ನೆಲ್ಲ ಕ್ಲೀನ್ ಆಗಿ ಹೆರ್ಕಿಸಿ, ಅದರಲ್ಲಿಯೂ ಕೂಡ ಒಡಕ ಬರ್ತದೆ, ಸಿಪ್ಪೆ ಬರ್ತದೆ, ಹೀಗೆ 4 ಗ್ರೇಡ್ ಅನ್ನ ಮಾಡಿ ಅದನ್ನ ತಗೊಂಡೋಗಿ ನಾವು ಸಕಲೇಶ್ಪುರದಲ್ಲಿ ಸೇಲ್ ಮಾಡ್ತೇವೆ. ಇಲ್ಲಿ ಲೋಕಲ್ ಆಗಿ ಏನ್ ಮಾರ್ಕೆಟ್ ಇದೆಯೋ ಅದಕ್ಕಿಂತ ಮಿನಿಮಮ್ ಅಂದ್ರೂ ಕೂಡ 100-200 ರೂಪಾಯಿ ಅಲ್ಲಿ ಹೆಚ್ಚಿನ ರೇಟಿಗೆ ಸೇಲ್ ಆಗುತ್ತೆ. ಅಲ್ಲಿ ಆಕ್ಷನ್ ಇರ್ತದೆ. ಇಲ್ಲಿ ಆದ್ರೆ ನಾವು ಲೋಕಲ್ ಅಲ್ಲಿ ನಾವು ಒಬ್ಬನಿಗೆ ಮಾರ್ಬೇಕು, ಅವ್ನು ಏನ್ ರೇಟ್ ಹೇಳ್ತಾನೋ ಆ ರೇಟಿಗೆ ನಾವು ಒಪ್ಕೋಬೇಕು. ಸಕಲೇಶ್ಪುರದಲ್ಲಿ ಆದ್ರೆ ಹಾಗಲ್ಲ, ಅಲ್ಲಿ 10 ಜನ ಬೈಯರ್ಸ್ ಕೂತಿರ್ತಾರೆ, ಅಲ್ಲಿ ಎಲ್ಲ ಸ್ಯಾಂಪಲ್ ಗಳನ್ನ ನೋಡ್ತಾರೆ, ಅವರು ಹರಾಜು ಕರೀತಾರೆ, 1,000, 1,100, 200, 250 ಹೀಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರು ಹೈಯೆಸ್ಟ್ ರೇಟ್ಗೆ ಬಿಡ್ ಮಾಡ್ತಾರೋ ಅವರು ನಮ್ನ ನೋಡ್ತಾರೆ. ಈಗ 1,500 ಅಂದ್ರೆ 1,500 ಅಂತ ಹೇಳ್ತಾರೆ. ನಮಗೆ ಇಷ್ಟ ಇದ್ರೆ ನಾವು ಕೊಡ್ಬೋದು, ಇಲ್ಲ ನನಗೆ ಈ ರೇಟ್ ಖುಷಿ ಆಗ್ಲಿಲ್ಲ, ನನಗೆ ಇನ್ನೂ ರೇಟ್ ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು 10, 20, 50, 100 ರೂಪಾಯಿ ವರೆಗೂ ತಿರ್ಗಾ ಅವರು ಜಂಪ್ ಮಾಡ್ತಾರೆ. ಹಾಗೆ ಏನು ಆಗ್ಲೇ ಇಲ್ಲ ಅಂದ್ರೆ ನಮಗೆ ಅಲ್ಲಿ ಗೋಡನ್ ವ್ಯವಸ್ಥೆ ಇದೆ. ನಮಗೆ 600 ರೂಪಾಯಿ ಬಂತು ರೇಟು, ಆದ್ರೂ ಕೂಡ ನಾನು ಕೊಡಲ್ಲ ಅಂತ ಇದ್ರೆ ನಾನು ಅಲ್ಲೇ 1,600ಕ್ಕೆ ಇಟ್ಟು ನಂತರ ಬರ್ಬೋದು. ಅದು ವಾರದಲ್ಲಿ ಒಂದ್ ದಿವಸ ಇರ್ತದೆ, ಪ್ರತಿ ವಾರ ಇರ್ತದೆ. ಹಾಗಾಗಿ ನೆಕ್ಸ್ಟ್ ಗೆ ಬೇಕಾದ್ರೆ ಅವರೇ ಅಲ್ಲಿ ಸೇಲ್ ಮಾಡಿ ಆಮೇಲೆ ಅಮೌಂಟ್ ಬೇಕಾದ್ರೆ ಅಕೌಂಟ್ಗೆ ಹಾಕ್ತಾರೆ. ಇಲ್ಲ ನೆಕ್ಸ್ಟ್ ಬೇಕಾದ್ರೂ ನಾವು ಮಾರ್ಬೋದು, ಇಲ್ಲ ನಮಗೆ ರೇಟ್ ಓಕೆ ಇದು ಚೆನ್ನಾಗಿದೆ ರೇಟ್ ಪರವಾಗಿಲ್ಲ ಅಂತಂದ್ರೆ ಅಲ್ಲೇ ಮಾರಾಟ ಮಾಡಿ ಬರ್ಬೋದು. ಏಲಕ್ಕಿ ಕೃಷಿಯಲ್ಲಿ ಬಹಳ ವರ್ಷಗಳಿಂದ ನೀವೆಲ್ಲ ಕೆಲಸ ಮಾಡ್ಕೊಂತ ಬಂದಿದ್ದೀರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ತೇಜಸ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಏಲಕ್ಕಿ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ಹಂಚಿಕೊಂಡವರು ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದಿರಿರ ತೇಜಸ್ ನಾಣಯ್ಯ ಅವರು. ಅವರ ಸಂಖ್ಯೆ ಹೀಗಿದೆ: 9444817174. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಂಧುವರೇ, ಈಗ ಒಂದು ಚಿತ್ರಗೀತೆ. ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಹಾಡಿರುವ ಗೀತೆ. ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕರು ತುಟಿಯಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ನಿನ್ನ ಹೆಸರು. ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು, ಹೊಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು, ಉಯ್ಯಾಲೆ ನಿನ್ನ ಹೆಸರು. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು 1ನೇ ಮಣ್ಣಂಗೇರಿಯ ಎಂಎಸ್ ರಾಮರಾವ್ ಅವರೊಡನೆ ಸಂವಾದವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಂಪೆ ವಿವರ: ಪ್ರಪಂಚನ ಎಚ್ಚರ ಮಾಡಿದ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗ ಎಲ್ಲಾ ಕಾಲಕ್ಕೂ ಒಪ್ಪುವಂತದಾಗಿದ್ದು, ನಮ್ಮ ಯುವಜನ ವಿವೇಕಾನಂದರ ವಿಚಾರಧಾರೆಗಳನ್ನ ತಿಳ್ಕಣಕುಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನಾವು ಕರೆ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಇಲಾಖೆ, ನೆಹರು ಯುವ ಕೇಂದ್ರ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇಂದು ಮಡಿಕೇರಿನ FMKMC ಕಾಲೇಜಿನ ಸಭಾಬಾಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ರಾಷ್ಟೀಯ ಯುವ ದಿನ ಹಾಗೂ ಯುವ ಸಪ್ತಾಹ ಉದ್ಘಾಟನಾ ಜಂಬರಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು, ಸ್ವಾಮಿ ವಿವೇಕಾನಂದನವು ಯುವಜನಕ್ಕೆ ಒಂದು ಶಕ್ತಿ ಇದ್ದಂಗೆ. ಬರೀ 39 ವರ್ಷ ಬದುಕಿರು, ತಮ್ಮ ಆಳವಾದ ಓದಿಂದ ಎಲ್ಲಾ ವಿಷಯಗಳಲ್ಲಿ ಸಹ ಪಾಂಡಿತ್ಯ ಪಡ್ಕೊಂಡಿದ್ದು ಅಂತ ಹೇಳ್ದು. ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಅನಿತಾ ಪೋಯನವು ಮಾತಾಡಿ, ವಿವೇಕಾನಂದನವು ಭವ್ಯ ಭಾರತದ ಶಿಲ್ಪಿ ಅಂತೇಳ್ರೆ. FMKMC ಕಾಲೇಜಿನ ಪ್ರಾಂಶುಪಾಲರಾದ ಜಗತ್ತು ತಿಮ್ಮಯ್ಯನವು ಮಾತಾಡಿ, ಸ್ವಾಮಿ ವಿವೇಕಾನಂದನವು ಶಕ್ತಿ, ಸಾಮರ್ಥ್ಯ, ಮನಸ್ಸಿನ ದೃಢತೆನ ಬಗೆಯಲ್ಲಿ ಅಪಾರ ವಿಶ್ವಾಸ ಇಟ್ಕೊಂಡಿದ್ದು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಗಣ್ಯರು ಮಾತಾಡಿ ವಿವೇಕಾನಂದರ ಬಗೆಯಲ್ಲಿ ತಮ್ಮ ತಮ್ಮ ವಿಚಾರಗಳನ್ನ ತಿಳಿಸಿದರು. ಕೋವಿಡ್ ಅಂತೇಳುವ ಕಣ್ಣಿಗೆ ಕಾಣದ ವೈರಸ್ನ ವಿರುದ್ದ ಕಳೆದ 22 ತಿಂಗಳಿಂದ ಆರೋಗ್ಯ ಕಾರ್ಯಕರ್ತರು ಹೋರಾಟ ನಡೆಸುತ್ತಿದ್ದು, ಸುರಕ್ಷಿತ ಸಮಾಜ ನಿರ್ಮಾಣ ಮಾಡಿಕೆ ನಾವು ಈ ಸಮರ ಸೈನಿಕರೊಟ್ಟಿಗೆ ಕೈ ಜೋಡಿಸಬೇಕು ಅಂತ ರೋಟರಿ ಸಂಸ್ಥೆನ ಉಪರಾಜ್ಯಪಾಲ ಅನಿಲ್ ಹೆಚ್ಟಿ ನಾವು ಕೇಳಿಕೊಂಡಳು. ಮಡಿಕೇರಿನ ರೋಟರಿ ಸಭಾಬಾಡಿಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತೆ ರೋಟರಿ ಮಿಸ್ಟಿ ಹಿಲ್ಸ್ನ ಕಡೆಯಿಂದ ಬೂಸ್ಟರ್ ಲಸಿಕೆ ಕೊಡುವ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು, ಭಾರತದಲ್ಲಿ ಮುಂದೆ ನಿಂತು ಕೆಲಸ ಮಾಡುವ ಕಾರ್ಯಕರ್ತರು ಮತ್ತೆ 60 ವರ್ಷ ದಾಟಿದವಕ್ಕೆ ಬೂಸ್ಟರ್ ಲಸಿಕೆ ಕೊಡುವ ಯೋಜನೆ ಉತ್ತಮ ಆಗಿದ್ದು, ಪ್ರಪಂಚದಲ್ಲೇ ಆರೋಗ್ಯ ಸಂರಕ್ಷಣೆ ವಿಚಾರದಲ್ಲಿ ಭಾರತ ಮುಂದೆ ಹುಟ್ಟು ಅಂತ ಹೇಳ್ದು. ವಿದ್ಯಾರ್ಥಿಗಳಿಂದ ಮನೆ ಮನೆಗೆ 112 ಅಭಿಯಾನ ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ಮಡಿಕೇರಿನ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಹಂಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಸರ್ಕಲ್ ಹತ್ರ ಇರುವ ಸರ್ಕಾರಿ ಪ್ರಥಮ ದರ್ಜೆ ಹೆಣ್ಣು ಮಕ್ಕಳ ಕಾಲೇಜಲ್ಲಿ ನಡೆದಿದೆ ಅಂತ ಗೊತ್ತಾಯ್ತು. ಮಡಿಕೇರಿನ ನಗರಸಭೆ ವ್ಯಾಪ್ತಿಲಿ ಸಿಕ್ಕಿದಲ್ಲಿ ಕಸ ಬಿಸಾಡುವುದನ್ನ ತಡೆಯಕ್ಕೆ ಮಡಿಕೇರಿ ನಗರಸಭೆನ ಸಿಬ್ಬಂದಿಗ ಒಂದು ಹೊಸ ಕ್ರಮ ತಕ್ಕೊಂಡಿದ್ದು, ಕಸ ಇದ್ದಲ್ಲಿ ಶುಚಿ ಮಾಡಿ ರಂಗೋಲಿ ಬಿಡಿಸಿ ಗಿಡ ಇಟ್ಟು ಆ ಜಾಗೆನ ಪೊರ್ಲು ಕಾಣುವಂಗೆ ಮಾಡುವುದರಿಂದ ಸಾರ್ವಜನಿಕರು ಸ್ವಚ್ಛತೆನ ಮಹತ್ವ ಗೊತ್ತಾಗಿ ಕಸ ಬಿಸಾಡಲೆ ಅಂತ ನಗರಸಭೆನ ಪೌರಾಯುಕ್ತರು ಹೇಳೋಳು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇದೇ ಶೈಕ್ಷಣಿಕ ವರ್ಷ 2021-22 ಸಾಲಿಗೆ ಕೊಡವ ಭಾಷೆಯಲ್ಲಿ MA ಸ್ನಾತಕೋತ್ತರ ಪದವಿ ತರಗತಿ ನಡೆಸಿಕೆ ಅವಕಾಶ ಮಾಡಿಕೊಟ್ಟಿದ್ದು, ಸುರುನ ಹಂತಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿರುವ ಚಿಕ್ಕ ಆಳುವಾರದ ಸ್ನಾತಕೋತ್ತರ ಕೇಂದ್ರದಲ್ಲಿ 2021-22 ಸಾಲಲ್ಲಿ ಕೊಡವ ಸ್ನಾತಕೋತ್ತರ ತರಗತಿ ನಡೆಸಿಕೆ ಅವಕಾಶ ಕೊಟ್ಟಿದ್ದು, ಈಗ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಸಹ ಅವಕಾಶ ಇದ್ದು, ಪ್ರವೇಶಾತಿಗೆ ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 20 ಕಡೆ ದಿನ ಔಟು. ಕೊಡಗು ಜಿಲ್ಲೆಯಲ್ಲಿ ಸದ್ಯಕ್ಕೆ ಕೋವಿಡ್ ಪಾಸಿಟಿವಿಟಿ ದರ 5% ಒಳಗೆ ಇದ್ದು, ಜಿಲ್ಲೆಯಲ್ಲಿ ಕೋವಿಡ್ ಪರೀಕ್ಷೆನ ಪ್ರಮಾಣ ದಿನಕ್ಕೆ 3,200 ಏರಿಕೆ ಮಾಡಿದ್ದು, ಸದ್ಯಕ್ಕೆ ಶಾಲೆ ಕಾಲೇಜು ಬಂದ್ ಮಾಡುವ ಉದ್ದೇಶ ಇಲ್ಲ. ಆದರೆ ಶಬರಿಮಲೆಗೆ ಹೋಗಿ ಕೊಡಗಿಗೆ ವಾಪಸ್ ಬರುವ ಅಯ್ಯಪ್ಪ ಭಕ್ತರು 7 ದಿನ ಹೋಮ್ ಕ್ವಾರಂಟೈನ್ಲಿ ಇರೋಕು, ಅವಕ್ಕೆ ಯಾವುದೇ ಆರೋಗ್ಯ ಸಮಸ್ಯೆ ಕಂಡರೆ ಕೂಡಲೇ ಚಿಕಿತ್ಸೆ ತಗೊಳಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನಾವು ಹೇಳೋಳು. ಇದೇ ತಿಂಗಳ 26 ನಡೆಯುವ ಗಣರಾಜ್ಯೋತ್ಸವದ ಆಚರಣೆ ಬಗ್ಗೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದು, ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗ, ಕೋವಿಡ್ ಹಿನ್ನೆಲೆಯಲ್ಲಿ ಈ ಸಲ ಸಾಂಸ್ಕೃತಿಕ ಕಾರ್ಯಕ್ರಮಗ ಬೇಡ, ಬಾಕಿ ಉಳಿದಂಗೆ ಕವಾಯತಿಗೆ ಸಿದ್ದತೆ ಮಾಡಿಕೊಳ್ಳಕ್ಕೂ, ಬಾಕಿ ವ್ಯವಸ್ಥೆಗ ಸಮರ್ಪಕವಾಗಿ ಇರೋಕು ಅಂತ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು. ಜಿಲ್ಲೆಯಲ್ಲಿ ಇಂದು 50 COVID-19 ಪ್ರಕರಣಗ ಪತ್ತೆಯಾಗಿದ್ದು, ಮಡಿಕೇರಿ ತಾಲೂಕಲ್ಲಿ 10, ವಿರಾಜಪೇಟೆ ತಾಲೂಕಲ್ಲಿ 25, ಸೋಮಾರ್ಪೇಟೆ ತಾಲೂಕಲ್ಲಿ 15 ಜನರಲ್ಲಿ ಈ ಕಾಯಿಲೆ ಪತ್ತೆ ಆಯಿತು. ಇಲ್ಲಿ ಮುಟ್ಟ 36,195 ಜನಕ್ಕೆ ಈ ಕಾಯಿಲೆ ಬಂದಿದ್ದು, 35,427 ಜನ ಗುಣ ಆವಳು. ಜಿಲ್ಲೆಯಲ್ಲಿ ಈಗ 330 ಸಕ್ರಿಯ ಪ್ರಕರಣಗಳಿದ್ದು, ಜಿಲ್ಲೆಯ ಪಾಸಿಟಿವಿಟಿ ದರ 2.15% ಅಂತ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ನರಿಯನ್ನಡ ಗ್ರಾಮ ಪಂಚಾಯತಿಯ 2021-22 ಸಾಲಿನ ವಿಶೇಷ ಗ್ರಾಮ ಸಭೆ ನಾಳೆ ಪೂರ್ವಾಹ್ನ 11 ಗಂಟೆಗೆ ನರಿಯನ್ನಡ ಮಹಿಳಾ ಸಮಾಜ ಕಟ್ಟಡದಲ್ಲಿ ಬಿದ್ದಂಡ ಎಂ ರಾಜೇಶ್ ಅಚ್ಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ನೋಡಲ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ನರಿಯನ್ನಡ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611-58-6230. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ, ಸ್ಯಾನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ, ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸ್ಯಾನ್ ಸಿಟಿ ಸಂಪರ್ಕಿಸಿ 9243-00-2323. ಹಾತೂರು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಹಾತೂರು ಪ್ರೌಢಶಾಲಾ ಸಭಾಂಗಣದಲ್ಲಿ KD ಪೂವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಕೋವಿಡ್ ನಿಯಮಾನುಸಾರ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಹಾತೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ನಿಧನ ವಾರ್ತೆ ಗರ್ವಾಲಯ. ODND ಪಾಪು ಕುಶಾಲಪ್ಪ ಅವರು ಇಂದು ಸಂಜೆ ನಿಧನರಾದರು. 69 ವರ್ಷ ಪ್ರಾಯದ ODND ಪಾಪು ಕುಶಾಲಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಸಂಜೆ 3 ಗಂಟೆಗೆ ಗರ್ವಾಲಯ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಬಿಳಿಗೇರಿ ಗ್ರಾಮದ ಕಡ್ಲೇರ ರಾಘವಯ್ಯ ಅವರು ಇಂದು ಮಧ್ಯಾಹ್ನ ನಿಧನರಾದರು. 78 ವರ್ಷ ಪ್ರಾಯದ ಕಡ್ಲೇರ ರಾಘವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಿಳಿಗೇರಿ ಗ್ರಾಮದಲ್ಲಿ ನಡೆಯಲಿದೆ. ಮೇಕೇರಿ ಗ್ರಾಮದ ನಿವಾಸಿ ಪ್ರಶಾಂತ್ ಅವರ ತಂದೆ ಬೆಳ್ಳಿಪ್ಪಾಡಿ ಕೇಶವ ಪ್ರಸಾದ್ ಅವರು 52 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾದರು. ಬೆಳ್ಳಿಪ್ಪಾಡಿ ಕೇಶವ ಪ್ರಸಾದ್ ಅವರ ಅಂತ್ಯಕ್ರಿಯೆ ನಾಳೆ ಪೂರ್ವಾಹ್ನ 11 ಗಂಟೆಯ ನಂತರ ಮೇಕೇರಿಯ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ. ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ ಮುಖ್ಯಪಟ್ಟ ಸುದ್ದಿ. ಕೊಡವ ಪಜೇಲ್ ಎಂಎ ಸ್ನಾತಕೋತ್ತರ ಪದವಿ ಶುರು. ಸ್ವಾಮಿ ವಿವೇಕಾನಂದ ವಿಚಾರಧಾರೆ ಎಕ್ಕಕ್ಕೂ ಸಾರ್ವಕಾಲಿಕ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್. ಸುದ್ದಿ ವಿವರ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಇದೀಗ ಪಿಜಿ ಡಿಗ್ರಿಯಲ್ಲಿ ಕೊಡವ ಪಾಜನ ಎಡ್ತಂಡು ಓದುವಕ್ಕೂ ಅವಕಾಶ ಮಾಡಿತ್ತೆಂದು ಅಕಾಡೆಮಿರ ಅಧ್ಯಕ್ಷಗಳನ್ನು ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿದ್ದು. ಇಂದು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಏರ್ಪಾಡು ಮಾಡಿತ್ತಿಂಜ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬರಂದವು. ಇದಕ್ಕ ಪಿಜಿಯಲ್ಲಿ ಕೊಡವ ಪಾಜನ ಆಪ್ಷನಲ್ ಸಬ್ಜೆಕ್ಟ್ ಆಯ್ತು ಎಡ್ತವಕ್ಕೆ ಸರ್ಕಾರ ಹತ್ರ ಮಾನ್ಯತೆ ಕಟ್ಟಿ ತುಳಾಂಡ ಕೂಟಕ್ಕೆ 4 ತಿಂಗಳ ಪಾಠ ಪುಸ್ತಕ ತಯಾರಿ ಆಯ್ತು. ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ, ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು, ಪಿಂಜ ಚಿಕ್ಕ ಅಳುವರ ಹತ್ರ ಸ್ನಾತಕೋತ್ತರ ಕೇಂದ್ರದಲ್ಲಿ ಇದನ್ನು ಪಡಿಪಕ್ಕೆ ಅವಕಾಶ ಮಾಡಿಕೊಡ್ತಿತ್ತು. ಕೂಡಿಯಾಡುವಕ್ಕೆ ಇರಾದೆ ಉಳ್ಳವು. ಇದೇ ತಿಂಗಳ 20ನೇ ತಾರೀಕರ ಒಳಗೆ ಅರ್ಜಿ ಇಡಲು. ಪಿಜಿ ಡಿಗ್ರಿಯಲ್ಲಿ ಕೊಡವ ಪಾಜನ ಇಡ್ತಂಡು ಓದುವಕ್ಕೆ ಅನ್ನ ತಮ್ಮಕ್ಕ ಮಿಂಜಕ್ಕೆ ಕೊಡವ ಪಾಜರ ವಿಷಯದ ನಲ್ಲ ತಜ್ಞಗಳು ಪಡಿಪು ಪಾಂಡಿತ್ಯಪ್ಪ ಪದ್ಧತಿ ಪಡಪುಕಾರಳು ಆಯ್ತಿಪ್ಪಕ್ಕೆ ಬೋಂಡಿಯನ್ನು ಅವಕಾಶ ಇಪ್ಪಂದು ಕೂಟಕ್ಕೆ ಕೊಡವ ಮೇರ ವಿಚಾರದ ಪ್ರಭುತ್ವ ಬಳಿತೀವಕ್ಕೆ ಅವಕಾಶ ಉಂಡಂದು ಅಕಾಡೆಮಿರ ಅಧ್ಯಕ್ಷಂಗ ಸುದ್ದಿಗೋಷ್ಠಿಯಲ್ಲಿ ಎಣಿಸಿ. ಇಡೀ ಪ್ರಪಂಚದನ್ನ ಜಾಗೃತಿ ಮಾಡಿದ ಸ್ವಾಮಿ ವಿವೇಕಾನಂದ ಇಂಗಡ ವಿಚಾರಧಾರೆ ಎಕ್ಕಲು ಸಾರ್ವಕಾಲಿಕ ಐತಿಪ್ಪ. ಇದನ್ನು ಯುವಜನಾಂಗ ಅರಿಂಜಗೊಂಡು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಭಿಪ್ರಾಯಪಟ್ಟಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಪಿಂಜ ಕ್ರೀಡಾ ಇಲಾಖೆ, ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆ ಕರಡ ಕೂಡುಕೂಟದ್ದು, ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜರ ಸಭಾಬಾಡಿಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ರಾಷ್ಟೀಯ ಯುವ ಸಪ್ತಾಹಕ್ಕೆ ಮುಳಿಯಿಡುವಂಚಿ ಹೆಂಗ ತಕ್ಕ ಬಂದದ್ದು. ಸ್ವಾಮಿ ವಿವೇಕಾನಂದ ಇಂಗಡ ಆಧ್ಯಾತ್ಮಿಕ ಪಿಂಜ ದೂರದೃಷ್ಟಿ ಉಳ್ಳನ್ನತ ಚಿಂತನೆ ಬಲ್ಯ ಪಾಂಡಿತ್ಯ ಪಡೆದಿತ್ತಿಂಜತ್ತಿಂದು ಎಣಿಸಿ. ನಗರಸಭೆ ಅಧ್ಯಕ್ಷಗಳನ್ನು ಅನಿತಾ ಪೋಯ, ಜಿಲ್ಲಾ ಪಂಚಾಯತಿ ಸಿಇಒ ಬನ್ವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರ ಕೂಡದನಕ್ಕೆ ಕನಪಟ್ಟ ಬಿಂದುವ ಕಾರ್ಯಕ್ರಮದಲ್ಲಿ ತಕ್ಕ ಬಂದದ್ದು. ಅನ್ನನೆ ಎಲ್ಲಾ ತಾಲೂಕು ಕೇಂದ್ರ ಪಿಂಜ ಹೋಬಳಿ ಕೇಂದ್ರ ಯುವಕ ಪಿಂಜ ಯುವತಿ ಮಂಡಳಿಯಲ್ಲಿ ರಾಷ್ಟೀಯ ಯುವ ದಿನಾಚರಣೆ ಇಂದು ನಡೆದದ್ದು. ಆಸ್ತಿ ಎಡುಪು, ಕರಾರು ಪತ್ರ ಮಾಡುವ ಭೋಗ್ಯ ಪತ್ರ, ಇನ್ನತನ ನೋಂದಣಿ ಮಾಡಿಸಿಡೋಕೆ ಸ್ಟಾಂಪ್ ಡ್ಯೂಟಿ ರನ್ನತನ ಇಕ್ಕ ರಾಜ್ಯ ಸರ್ಕಾರ 10% ಚೆಕ್ ಕಮ್ಮಿ ಮಾಡಿತು. ಈ ವಿಶೇಷ ರಿಯಾಯಿತಿ ಇದೇ January 1 ಶುರುವಾಯಿತು. March 31 ತನಕ ಈ ವ್ಯವಸ್ಥೆ ಇಪ್ಪ. ವ್ಯವಸಾಯ ಇಲ್ಲೆಂಗೆ ವ್ಯವಸಾಯೇತರ ಭೂಮಿ, ಸೈಟ್, ಕಟ್ಟಡ, ಅಪಾರ್ಟ್ಮೆಂಟ್, ಫ್ಲಾಟ್ ಕೂಡನ ಎಲ್ಲಾ ಬಗೆಯ ಸ್ಥಿರಾಸ್ತಿಗೆ ನೋಂದಣಿ ಮಾಡೋಕೆ ಈ ರಿಯಾಯಿತಿ ಕಟ್ಟುವ. ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ರಾಧನೆಯಲ್ಲಿ ಪೊನ್ನಂಪೇಟೆಯಲ್ಲಿ ಆಮಕ್ಕ ಪಿಂಜ ಪೊಮ್ಮಕ್ಕಳ ಕ್ರೀಡಾ